ಸಂಗ್ರಹಿಸಿದ ಬಿಬಿಎಂಪಿ. ಬೆಂಗಳೂರು ಕರಾವಳಿ ಜಿಲ್ಲೆಗಳು ಸೇರಿದಂತೆ ಹಲವೆಡೆ ಇಂದು ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 6:22. ಕೃಷಿ ರಂಗ. ನಮ್ಮೆಲ್ಲ ರೈತ ಬಾಂಧವರಿಗೂ ನಮಸ್ಕಾರಗಳು ಹಾಗೂ ಕೃಷಿರಂಗ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ರೈತ ಬಾಂಧವರೇ, ಸಿಂಪಡಣೆ 1, ಉಪಯೋಗ 2. ನ್ಯಾನೋ ರಸಗೊಬ್ಬರಗಳನ್ನು ನೀರಿನಲ್ಲಿ ಕರಗುವ ಶಿಲೀಂಧ್ರನಾಶಕ ಸಾಗರೀಕ ಕೀಟನಾಶಕಗಳ ಜೊತೆ ಮಿಶ್ರಣ ಮಾಡಿ ಸಿಂಪಡಿಸಿ. ಜನ್ಮದಿಂದ 5 ವರ್ಷದವರೆಗಿನ ಮಕ್ಕಳಿಗೆ 7 ಬಾರಿ ಲಸಿಕೆನ ಹಾಕ್ಸೋ ಕರ್ಕೊಂಡು ಹೋಗ್ಬೇಕು. 7 ಬಾರಿಯಲ್ಲಿ ಒಮ್ಮೆ ಕೂಡ ತಪ್ಪಿಸಬಾರದು. ಈ ಜವಾಬ್ದಾರಿ ನಮ್ಮೆಲ್ಲರದು ಆಗಿದೆ. ಈ ಮಧ್ಯದ ಲಸಿಕೆನ ಮರಿತಿರಲ್ಲ ನೀವು, ಇದು ನೋಡಿ ಒಳ್ಳೇದಲ್ಲ. ಎಲ್ಲ ಲಸಿಕೆನ ಸಮಯಕ್ಕೆ ಹಾಕ್ಸಿದ್ರೆ ಆಗಲೇ ಮಾರಣಾಂತಿಕ ರೋಗಗಳಿಂದ ಮಕ್ಕಳಿಗೆ ಸುರಕ್ಷೆ ಸಿಗುತ್ತೆ. 5 ವರ್ಷ 7 ಸಾರಿ ತಪ್ಪಬಾರದು ಲಸಿಕೆ ಒಮ್ಮೆ ಕೂಡ. ಬಾಯಿಯ ಆರೋಗ್ಯ ಕೇವಲ ಹಲ್ಲಿನ ಆರೋಗ್ಯಕ್ಕೆ ಸೀಮಿತವಾಗಿಲ್ಲ. ಬಾಯಿಯ ಆರೋಗ್ಯ ಇಡೀ ದೇಹದ ಆರೋಗ್ಯದ ಪ್ರತಿಬಿಂಬ. ಗರ್ಭಿಣಿಯರು ಬಾಯಿಯ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವುದರಿಂದ ಅವಧಿಗೆ ಮುನ್ನ ಶಿಶುವಿನ ಜನನ, ಕಡಿಮೆ ತೂಕದ ಮಗುವಿನ ಜನನ ಮುಂತಾದ ಸಮಸ್ಯೆಗಳನ್ನು ತಡೆಗಟ್ಟಬಹುದು. ಹಲ್ಲಿನ ಆರೋಗ್ಯ ಮಾನಸಿಕ ಆರೋಗ್ಯಕ್ಕೂ ಕಾರಣವಾಗಬಹುದು. ಅಸಾಂಕ್ರಾಮಿಕ ರೋಗಗಳಾದ ಮಧುಮೇಹ, ರಕ್ತದೊತ್ತಡ, ಪಾರ್ಶ್ವವಾಯು ನಿಯಂತ್ರಣಕ್ಕೆ ಬಾಯಿಯ ಆರೋಗ್ಯದ ಮಹತ್ವದ ಪಾತ್ರವಿದೆ. ಪ್ರಕಟಣೆ: ರಾಷ್ಟ್ರೀಯ ಆರೋಗ್ಯ ಅಭಿಯಾನ, ಬಾಯಿ ಆರೋಗ್ಯ ಕಾರ್ಯಕ್ರಮ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಡಾಕ್ಟರ್ ರೈತ ಬಾಂಧವರೇ, ನಮ್ಮ ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿಯಲ್ಲಿ ಮಣ್ಣಿನ ಆರೋಗ್ಯ ಹಾಗೂ ಪೋಷಕಾಂಶ ನಿರ್ವಹಣೆ, ಈ ಕುರಿತು ಮಣ್ಣು ವಿಜ್ಞಾನಿ ಡಾಕ್ಟರ್ ಎಸ್ಎಸ್ ಪ್ರಕಾಶ್ ಅವರೊಂದಿಗಿನ ಸಂದರ್ಶನವನ್ನ ಕೇಳಿ ಸಂದರ್ಶಿಸುತ್ತಾರೆ ಎನ್ ಕೇಶವಮೂರ್ತಿ. ಡಾಕ್ಟರ್ ಪ್ರಕಾಶ್ ಅವರೇ, ನಮಸ್ಕಾರ. ನಮಸ್ಕಾರ. ತಾವು ಇವತ್ತಿನ ದಿವಸ ಸಾವಯವ ಕೃಷಿಯಲ್ಲಿ ಮಣ್ಣಿನ ಆರೋಗ್ಯ ಮತ್ತು ಪೋಷಕಾಂಶಗಳ ನಿರ್ವಹಣೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಖಂಡಿತ. ಈಗ ಇದರಲ್ಲಿ 2 ವಿಷಯಗಳಿದ್ದಾವೆ, ಒಂದು ಸಾವಯವ ಕೃಷಿ, ಮತ್ತೊಂದು ಮಣ್ಣಿನ ಆರೋಗ್ಯ. ಈ ಮಣ್ಣಿನ ಆರೋಗ್ಯನ ಮೊದಲು ವಿಚಾರ ಮಾಡೋಣ. ಮಣ್ಣಿನ ಆರೋಗ್ಯ ಅಂತ ಹೇಳಿದ್ರೆ ಯಾವ ಒಂದು ಜಮೀನಿನಲ್ಲಿರ್ತಕ್ಕಂಥ ಮಣ್ಣು ಜೈವಿಕವಾಗಿ ತನ್ನ ಪರಿಸರದೊಂದಿಗೆ ಉತ್ತಮವಾದ ಸಂಯೋಜನೆಯನ್ನು ಹೊಂದಿದ್ದು ಅದರಿಂದ ಬರತಕ್ಕಂಥ ಬೆಳೆಗಳಾಗಲಿ ಅಥವಾ ನೀರು ಮತ್ತು ಗಾಳಿ ಹಾಗೂ ಮನುಷ್ಯನ ಒಂದು ಬೆಳವಣಿಗೆಯ ಮೇಲೆ ಉತ್ತಮವಾದ ಉತ್ಕೃಷ್ಟವಾದ ಪರಿಣಾಮ ಬೀರುವಂತಹ ಮಣ್ಣನ್ನು ಆರೋಗ್ಯವಂತ ಮಣ್ಣು ಅಂತ ಹೇಳಿ ನಾವು ಕರಿತೀವಿ. ಈ ಆರೋಗ್ಯವಂತ ಮಣ್ಣು ಅನ್ನೋದಕ್ಕಿಂತ ಮುಂಚೆ ಈ ಆರೋಗ್ಯವಂತ ಮಣ್ಣಿನ ಜೊತೆ ಸಂಬಂಧ ಹೊಂದಿರುವ ಮಣ್ಣಿನ ಗುಣಲಕ್ಷಣಗಳ ಬಗ್ಗೆ ನಾವು ಮಾತಾಡಬೇಕಾಗುತ್ತೆ. ಒಂದು ಮಣ್ಣು ಆರೋಗ್ಯವಂತ ಆಗಿರಬೇಕಾದ್ರೆ ಅದರಲ್ಲಿರುವ ಜೈವಿಕ ಗುಣಲಕ್ಷಣಗಳು, ಭೌತಿಕ ಗುಣಲಕ್ಷಣಗಳು ಹಾಗೂ ರಾಸಾಯನಿಕ ಗುಣಲಕ್ಷಣಗಳ ಸಂಯೋಜನೆ ಅತ್ಯಂತ ಸಂಬಂಧ ಹೇಗಿರಬೇಕು ಅಂತ ಹೇಳಿದ್ರೆ ಕಾಂಪ್ಲಿಮೆಂಟ್ರಿಯಾಗಿ ಇರಬೇಕು. ಅಂದರೆ ಒಂದಕ್ಕೊಂದು ಪೂರಕವಾಗಿ ಇದ್ದಾಗ ಮಾತ್ರ ಆ ಮಣ್ಣು ಪರಿಸರದಲ್ಲಿ ತಾನು ನಡೆಸುವ ಎಲ್ಲ ಕ್ರಿಯೆಗಳನ್ನು ಅತ್ಯಂತ ಉತ್ಕೃಷ್ಟ ಮಟ್ಟದಲ್ಲಿ ನಡೆಸ್ಕೊಂಡು ಹೋಗಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ನಾವು ನೋಡೋದಾದರೆ ನಿಸರ್ಗದಲ್ಲಿ ನಮಗೆ 4 ಅತ್ಯದ್ಭುತ ಕೊಡುಗೆಗಳಿದ್ದಾವೆ. ಅವುಗಳೆಂದರೆ ಬೆಳಕು, ಗಾಳಿ, ನೀರು ಮತ್ತು ಮಣ್ಣು. ಇವುಗಳಲ್ಲಿ ಯಾವುದೇ ಒಂದು ಇಲ್ಲ ಅಂತ ಹೇಳಿದ್ರೆ ಬದುಕನ್ನು ಊಹಿಸ್ಕೊಳ್ಳೋದು ಬಹಳ ಕಷ್ಟ. ನಮ್ಮ ಎಲ್ಲ ಬದುಕು, ಪ್ರಾಣಿಗಳ ಬದುಕು, ಸಸ್ಯಗಳ ಬದುಕು ಯಾವುದ್ರ ಮೇಲೆ ಅವಲಂಬಿತವಾಗಿದೆ ಅಂತ ಹೇಳಿದ್ರೆ ಒಂದು ಸೋಲಾರ್ ಕ್ಯಾಪಿಟಲ್ಲು, ಅಂದರೆ ಸೂರ್ಯನ ಕಿರಣಗಳು, ಮತ್ತೊಂದು ನೈಸರ್ಗಿಕ ಸಂಪನ್ಮೂಲಗಳು ನೀಡ್ತಕ್ಕಂಥ ಸರ್ವೀಸ್ ಕ್ಯಾಪಿಟಲ್ ಮೇಲೆ ಬಹಳಷ್ಟು ಅವಲಂಬಿತವಾಗಿದೆ. ನ್ಯಾಚುರಲ್ ರಿಸೋರ್ಸ್ ಕ್ಯಾಪಿಟಲ್ ಅಂತ ಏನು ಹೇಳಿದೆ, ನೈಸರ್ಗಿಕ ಸಂಪನ್ಮೂಲ, ಅದರಲ್ಲಿ ಮಣ್ಣು ಕೂಡ ಒಂದು. ಆ ಮಣ್ಣನ್ನು ನಾವು ಹೇಗೆ ಬಳಸ್ಕೋತೀವಿ, ಹೀಗೆ ಅದನ್ನು ಸುಸ್ಥಿರ ಸ್ಥಿತಿಯಲ್ಲಿ ಇಟ್ಕೋತೀವಿ. ಏಕೆಂದರೆ ಅದನ್ನು ಮುಂದಿನ ಪೀಳಿಗೆಗೂ ಕೂಡ ನಾವು ನೀಡಬೇಕಾಗತ್ತೆ. ಹಾಗಾಗಿ ಆ ವಿಚಾರದಲ್ಲಿ ಮಣ್ಣು ಒಂದು ಪ್ರಮುಖ ಸ್ಥಾನವನ್ನು ಪಡೆಯುತ್ತೆ. ಈ ಮಣ್ಣಲ್ಲಿ ಬೆಳೆಗಳಿಗೆ ಬೇಕಾದ ಪೋಷಕಾಂಶಗಳು ಸಿಗ್ತವೆ. ಬೆಳೆಗಳಿಗೆ ಬೇಕಾದ ಪೋಷಕಾಂಶಗಳು ಸಿಕ್ಕಿದಾವೆ ಅಂತ ಹೇಳಿದ್ರೆ ಅವು ಬೆಳೆಗಳಲ್ಲಿರ್ತವೆ. ಬೆಳೆಗಳಲ್ಲಿದ್ದ ಪೋಷಕಾಂಶಗಳು ಅಥವಾ ಖನಿಜ ವಸ್ತುಗಳು ಮನುಷ್ಯರಿಗೆ ಆಹಾರ ರೂಪದಲ್ಲಿ ಅಥವಾ ಪ್ರಾಣಿಗಳಿಗೆ ಆಹಾರ ರೂಪದಲ್ಲಿ ಸಿಗ್ತವೆ. ಇದು ಒಂದು ಸಂಬಂಧ. ಈ ವಿಚಾರವಾಗಿ ನಾನು ಲಿನಸ್ ಪೌಲಿಂಗ್ ಅನ್ನೋ ಒಬ್ಬ ವಿಜ್ಞಾನಿಯ ಒಂದು ಕೋಟನ್ನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವರು ಏನಂತ ಹೇಳಿದ್ರು ಅಂತ ಹೇಳಿದ್ರೆ, ನೊಬೆಲ್ ಪಾರಿತೋಷಕ ಪಡೆದಂಥ ವಿಜ್ಞಾನಿ, ಅವರು ಹೇಳಿದ್ದು, ಮನುಷ್ಯನ ಎಲ್ಲ ರೋಗಗಳಿಗೆ ಮೂಲ ಖನಿಜಾಂಶಗಳ ಕೊರತೆ ಅಂತ ಹೇಳಿದ್ರು. ಅದರ ಅರ್ಥ ಇಷ್ಟು, ಗಿಡಮರಗಳು ಅಥವಾ ನಾವು ಬೆಳೀತಕ್ಕಂಥ ಬೆಳೆಗಳು ಫ್ಯಾಕ್ಟ್ರಿ ಅಲ್ಲ, ಬೇಕಾದ್ದನ್ನು ಉತ್ಪಾದನೆ ಮಾಡೋಕ್ಕೆ. ಅವು ಮಣ್ಣಿನಲ್ಲಿರ್ತಕ್ಕಂಥ ಪೋಷಕಾಂಶಗಳನ್ನು ಹೀರಿಕೊಂಡು ಬೆಳಿಬೇಕು. ಮಣ್ಣಿನಲ್ಲಿ ಪೋಷಕಾಂಶಗಳು ಇಲ್ಲ ಅಂತ ಹೇಳಿದ್ರೆ ಅವು ಬೆಳೆಗಳಲ್ಲೂ ಕೂಡ ಇರಲ್ಲ. ಬೆಳೆಗಳಲ್ಲಿ ಇಲ್ಲ ಅಂತ ಹೇಳಿದ್ರೆ ನಾವು ಊಟ ಮಾಡೋ ಆಹಾರ ಪದಾರ್ಥಗಳಲ್ಲೂ ಕೂಡ ಇರಲ್ಲ. ಹಾಗಾಗಿ ಮನುಷ್ಯನಲ್ಲಿ ಈ ಖನಿಜಾಂಶಗಳ ಕೊರತೆ ಎದ್ದು ಕಾಣುತ್ತೆ. ಇವತ್ತು FAO ಆರ್ಗನೈಸೇಷನ್ದು ಏನಿದೆ, ಅವರ ಒಂದು ಅಂಕಿಅಂಶದ ಪ್ರಕಾರ 2 ಬಿಲಿಯನ್ಗಿಂತ ಹೆಚ್ಚು ಜನ ಜಾಗತಿಕ ಮಟ್ಟದಲ್ಲಿ ಈ ಖನಿಜಾಂಶಗಳ ಕೊರತೆಯಿಂದ ಬಳಲ್ತಿದ್ದಾರೆ ಅನ್ನೋ ಒಂದು ಮಾಹಿತಿ ಇದೆ. ಅಂದರೆ ಮನುಷ್ಯನ ಪೌಷ್ಟಿಕತೆ ಮೇಲೆ ಈ ಮಣ್ಣನ್ನು ನಾವು ಎಷ್ಟು ಅವಲಂಬಿಸಿದ್ದೀವಿ ಅನ್ನೋದು ಇದರಿಂದ ಅರ್ಥ ಆಗುತ್ತೆ. ಈಗ ನಾವು ಸಾವಯವ ಕೃಷಿ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ, ನೈಸರ್ಗಿಕವಾಗಿ ಹಾಗೂ ಸಾವಯವ ಸಂಪನ್ಮೂಲಗಳನ್ನು ಬಳಸಿಕೊಂಡು ಮಾಡುವ ಕೃಷಿ ಕಾರ್ಯ ಇದು. ಇದೊಂದು ಕೃಷಿ ಕಾರ್ಯಕ್ರಮ, ಪದ್ಧತಿ ಅಲ್ಲ. ಸೊ ಹಿಂದಿನ ಕಾಲದಲ್ಲಿ ಅಂದರೆ 1960-70ರವರೆಗೂ ನಮ್ಮ ಹಿರಿಯರು, ನಮ್ಮ ಪೂರ್ವಿಕರು ಮಾಡುತ್ತಿದ್ದಂಥ ಈ ಕೃಷಿ ಕಾರ್ಯ ಇದು. ಆ ದಿನಗಳಲ್ಲಿ ಅವರು ಹೆಚ್ಚಿನ ಒಂದು ಅವಲಂಬನೆ ಸಾವಯವ ಪದಾರ್ಥಗಳ ಮೇಲಿತ್ತು, ಬೆಳೆ ಪರಿವರ್ತನೆ ಮೇಲಿತ್ತು, ಅವರು ಮಾಡುವ ಉಳುಮೆ ಮೇಲಿತ್ತು. ಹಾಗಾಗಿ ಆ ದಿನಗಳಲ್ಲಿ ನಮ್ಮ ಮಣ್ಣು ಅತ್ಯಂತ ಶ್ರೇಷ್ಠ ಮಟ್ಟದ ಎಲ್ಲ ಪೋಷಕಾಂಶಗಳನ್ನು ಒಳಗೊಂಡ ಒಂದು ನೈಸರ್ಗಿಕ ಮೂಲವಾಗಿತ್ತು. ಕಾಲಾನಂತರದಲ್ಲಿ ವೈಜ್ಞಾನಿಕ ಬೆಳವಣಿಗೆ ಆದ ನಂತರ ಈ ರಾಸಾಯನಿಕ ಪೋಷಕಾಂಶಗಳನ್ನು ಒದಗಿಸುವ ಪದಾರ್ಥಗಳು ಮಾರುಕಟ್ಟೆಗೆ ಬಂದ ನಂತರ ಅಥವಾ ಹಸಿರು ಕ್ರಾಂತಿಯ ನಂತರ ನಾವು ಅಧಿಕ ಇಳುವರಿ ಕೊಡುವ ಬೆಳೆಗಳನ್ನು ಬೆಳೆಯಲಿಕ್ಕೆ ಶುರು ಮಾಡಿದ್ವಿ. ಅಧಿಕ ಇಳುವರಿ ಕೊಡುವ ಬೆಳೆಗಳನ್ನು ಬೆಳೆದಾಗ ಅವು ಭೂಮಿಯಿಂದ ಹೀರಿಕೊಳ್ಳುವ ಪೋಷಕಾಂಶಗಳ ಪ್ರಮಾಣ ಹೆಚ್ಚಿರುತ್ತೆ. ಆ ಹೆಚ್ಚಿನ ಪ್ರಮಾಣದಲ್ಲಿ ಪೋಷಕಾಂಶಗಳನ್ನು ಹೀರಿಕೊಂಡ ಮಟ್ಟದ ಪೋಷಕಾಂಶಗಳನ್ನು ಪುನರ್ ನಾವು ಭೂಮಿಗೆ ಸೇರಿಸದೇ ಇರೋದ್ರಿಂದ, ಮಣ್ಣಿಗೆ ಸೇರಿಸದೇ ಇರೋದ್ರಿಂದ ಮಣ್ಣಿನಲ್ಲಿ ಪೋಷಕಾಂಶಗಳ ಕೊರತೆ ಕಾಣಲಿಕ್ಕೆ ಶುರುವಾಯಿತು. ಮೊದಲಿಗೆ ಸಾರಜನಕದ ಕೊರತೆ, ನಂತರ ದಿನಗಳಲ್ಲಿ ರಂಜಕದ ಕೊರತೆ, ನಂತರ ದಿನಗಳಲ್ಲಿ ಗಂಧಕ, ಹಾಗೆ ಸತು ಮತ್ತು ಬೋರಾನ್, ಹೀಗೆ ಹಲವಾರು ಪೋಷಕಾಂಶಗಳು ಕೊರತೆ ಕಂಡುಬರಲಿಕ್ಕೆ ಸಾಧ್ಯ ಆಯಿತು. ಅದರ ಜೊತೆಗೆ ಅತಿ ಮುಖ್ಯವಾಗಿ ಮಣ್ಣಿನಲ್ಲಿ ಸಾವಯವ ಇಂಗಾಲದ ಅಂಶ ಬಹಳಷ್ಟು ಕಡಿಮೆ ಆಯಿತು. ಇತ್ತೀಚಿನ ವರದಿಗಳು ಹೇಳೋ ಪ್ರಕಾರ ಹೆಚ್ಚಿನ ಭಾಗದ ಜಮೀನುಗಳಲ್ಲಿ ಇಂಗಾಲದ ಅಂಶ 0.5%ಕ್ಕಿಂತ ಕಡಿಮೆ ಇರೋದು ತಿಳಿದುಬಂದಿದೆ. ಕೆಲವೊಂದು ಭಾಗಗಳಲ್ಲಿ ಈವನ್ 0.3%ರಷ್ಟು ಇರೋದು ಕೂಡ ತಿಳಿದುಬಂದಿದ್ದಾರೆ. ಸೊ ಮಣ್ಣಿನ ಆರೋಗ್ಯದ ಮೂಲವೇ ಈ ಸಾವಯವ ಇಂಗಾಲದ ಪ್ರಮಾಣ. ಸೊ ಮಣ್ಣಿನಲ್ಲಿ ಸಾವಯವ ಇಂಗಾಲದ ಪ್ರಮಾಣ ಕಡಿಮೆ ಆಗಿದ್ದಕ್ಕೆ ಮಣ್ಣಿನ ಅವನತಿಗೆ ದಾರಿಯಾಯಿತು ಅಥವಾ ನಾಂದಿ ಹಾಡಿತ್ತು ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಇದರಲ್ಲಿ ಮಣ್ಣಿನ ಅವನತಿಗೆ ಕಾರಣವಾದ ಅಂಶಗಳನ್ನು ಹೇಳೋದಾದರೆ, ಮಣ್ಣಿನ ಸವಕಳಿ, ಭೌತಿಕ ಗುಣಗಳ ಅವನತಿ ಹಾಗೂ ರಾಸಾಯನಿಕ ಗುಣಗಳ ಅವನತಿ ಇಂದಾಗಿ ಮಣ್ಣು ಬರಡಾಯಿತು. ನನಗೆ ಈ ಸಂದರ್ಭದಲ್ಲಿ ಒಂದು ಸಣ್ಣ ಗಾದೆ ನೆನಪು ಬರ್ತಿದೆ, ಮನುಷ್ಯ ಸತ್ರೆ ಮಣ್ಣಿಗೆ, ಮಣ್ಣೇ ಸತ್ರೆ ಎಲ್ಲಿಗೆ. ಬಹಳಷ್ಟು ಅರ್ಥಪೂರ್ಣವಾಗಿದೆ, ಏಕೆಂದರೆ ಮಣ್ಣು ಒಂದು ಜೈವಿಕ ಘಟಕ. ಸೊ ಇದರಲ್ಲಿ ಹಲವಾರು ಸೂಕ್ಷ್ಮಾಣು ಜೀವಿಗಳು ವಾಸ ಮಾಡ್ತಿರ್ತವೆ, ಅದರ ಜೊತೆಗೆ ಹಲವಾರು ಮ್ಯಾಕ್ರೋ ಅನಿಮಲ್ಸ್ ಅಂತ ಹೇಳ್ತೀವಿ, ಮೈಕ್ರೋ ಆರ್ಗ್ಯಾನಿಸಮ್ ಜೊತೆಗೆ, ಅಂದರೆ ನಮ್ಮ ಎರೆಹುಳು ಇರ್ಬೋದು, ಬೇರೆ ಉಪಕಾರಿ ಜೀವಿಗಳು ಮಣ್ಣಿನಲ್ಲಿ ವಾಸ ಮಾಡುವಂಥ ಪರಿಸ್ಥಿತಿನ ನಾವು ನೋಡಿದ್ದೀವಿ. ಅವುಗಳು ಕೆಲಸ ಮಾಡ್ತಿರೋದ್ರಿಂದನೇ ಇವತ್ತು ಮಣ್ಣಿಗೆ ನಾವು ಏನನ್ನಾರು ಹಾಕಿದರೆ ಅದು ಕಳೀಲಿಕ್ಕೆ ಪ್ರಾರಂಭ ಮಾಡುತ್ತೆ, ಕಳೆತು ಅದರಲ್ಲಿರ್ತಕ್ಕಂಥ ಪೋಷಕಾಂಶಗಳನ್ನು ಬಿಟ್ಕೊಡುತ್ತೆ. ಅಂದರೆ ಇದೊಂದು ಸೈಕಲ್ ಕಂಟಿನ್ಯೂ ಆಗುತ್ತೆ. ಇದರಲ್ಲಿ ಸೂಕ್ಷ್ಮಾಣು ಜೀವಿಗಳು ಈ ಕೆಲಸಗಳನ್ನು ಮಾಡದೇ ಇದ್ದರೆ ಏನಾಗ್ತಿತ್ತು ಅಂದರೆ, ನಾವಿವತ್ತು ಕಸಕಡ್ಡಿಗಳ ರಾಶಿ ಮೇಲೆ ನಡೀಬೇಕಾಗಿತ್ತು, ಅಥವಾ ಸತ್ತ ಮನುಷ್ಯರ ಹೆಣಗಳ ಮೇಲೆ ನಡೆದಾಡುವ ಪರಿಸ್ಥಿತಿ ಬರ್ತಿತ್ತು, ಅಂದರೆ ಸುಡದೇ ಇದ್ದ ಪಕ್ಷದಲ್ಲಿ. ಆದರೆ ನಮ್ಮ ಪ್ರಕೃತಿ ಒಂದು ವರ ನೀಡಿದರೆ ಅದು ಮಣ್ಣು. ಆ ಮಣ್ಣಿನಲ್ಲಿ ಎಲ್ಲವನ್ನೂ ಒಂದು ರೀತಿ ಸಮತೋಲನದಿಂದ ಕಾಪಾಡಿಕೊಂಡು ಹೋಗುವ ಶಕ್ತಿ ಬರ್ತಾ ಇದೆ. ಈ ಒಂದು ಸಾವಯವ ಕೃಷಿ ಯಾವಾಗಲೂ ಮಾನವರಿಗೆ ಒಂದು ಗುಣ ಇದೆ, ಕಳ್ಕೊಂಡಿದ್ದನ್ನು ಹುಡುಕೋದು. ನಾವು ಕಳ್ಕೊಂಡ್ಬಿಟ್ವಿ, ಅದನ್ನು ಏನನ್ನು ಕಳ್ಕೊಂಡ್ವಿ ಅಂತ ಹುಡುಕಾಟದಲ್ಲಿ ನಮಗೆ ಒಂದು ಬೇಸಾಯ ಕ್ರಮ ಕಂಡುಬಂದಿದ್ದು ಸಾವಯವ ಬೇಸಾಯ ಕ್ರಮ. ಇವತ್ತು ನಮ್ಮ ಭಾರತದಲ್ಲಿ ಸುಮಾರಷ್ಟು ಜನ ರೈತರು ಈ ಸಾವಯವ ಕೃಷಿ ಪದ್ಧತಿಯನ್ನು ಅಳವಡಿಸ್ಕೊಂಡು ಇದ್ದಾರೆ. ಇದಕ್ಕೆ ಕಾರಣ ಹಲವಾರು ಇರ್ಬೋದು, ಅಂದರೆ ನಾವು ಸೇವಿಸ್ತಕ್ಕಂಥ ಆಹಾರ, ಹಾಗೆ ಗಾಳಿ ನೀರು ಪ್ರತಿಯೊಂದು ಕೂಡ ಕಲುಷಿತವಾಗಿದೆ ಅನ್ನೋ ಒಂದು ಕಲ್ಪನೆ, ಒಂದು ಪರಿಕಲ್ಪನೆ ಈಗ ಜಾಗತಿಕ ಮಟ್ಟದಲ್ಲಿ ಪ್ರಚಾರ ಪಡೆದಿರೋದ್ರಿಂದ ಎಲ್ಲರೂ ಹೌದು ನಾವೇನೋ ತಪ್ಪು ಮಾಡಿದ್ದೀವಿ, ನಾವೇನೋ ತಪ್ಪು ಮಾಡಿದ್ದೀವಿ ಅನ್ನೋ ಒಂದು ಅರ್ಥದಲ್ಲಿ ಕೊನೆಗೆ ರೈತರು ಮನಗಂಡ ವಿಷಯ ಸಾವಯವ ಬೇಸಾಯ ಕ್ರಮ. ಈ ಸಾವಯವ ಬೇಸಾಯ ಕ್ರಮದಲ್ಲಿ ರೈತರು ತಮಗೆ ಸಿಗತಕ್ಕಂಥ ಸಾವಯವ ಪದಾರ್ಥಗಳನ್ನು ಬಳಸ್ಕೊಂಡು ಕೃಷಿ ಮಾಡೋದು ಪದ್ಧತಿ. ಅದಕ್ಕೆ ನಾವು ರೀಜನರೇಟಿವ್ ಅಗ್ರಿಕಲ್ಚರ್ ಅಂತಲೂ ಕೂಡ ಕರಿತೀವಿ. ಹೀಗೆ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಮಣ್ಣಿನ ಭೌತಿಕ ಗುಣಗಳು, ಜೈವಿಕ ಗುಣಗಳು, ರಾಸಾಯನಿಕ ಗುಣಗಳು ಉತ್ತಮವಾಗುತ್ತವೆ. ಈ ಭೌತಿಕ ಗುಣಲಕ್ಷಣಗಳು ಅಂತ ಹೇಳಿದ್ರೆ ಮಣ್ಣಿನ ಕಣವಿನ್ಯಾಸ ಇರ್ಬೋದು, ಸ್ಟ್ರಕ್ಚರ್. ಒಂದು ಕಣವಿನ್ಯಾಸ ಉತ್ತಮವಾಗಿದ್ದರೆ ಮಣ್ಣಿನ ಸವಕಳಿ ನಿಲ್ಲುತ್ತೆ, ಹಾಗೆ ಮಣ್ಣಿನಲ್ಲಿ ನೀರು ಶೇಖರಣೆ ಅಧಿಕವಾಗುತ್ತೆ, ಮತ್ತು ಗಾಳಿ ನೀರಿನ ಚಲನೆ ಸುಗಮವಾಗಿರುತ್ತೆ, ಹಾಗಾಗಿ ಬೇರುಗಳು ತುಂಬ ಖುಷಿಯಾಗಿ ಬೆಳೀತವೆ ಅಂತ ಹೇಳ್ಬೋದು. ಯಾಕೆಂದರೆ ಬೇರುಗಳಿಗೆ ಬೇಕಾಗಿರೋದು ಗಾಳಿ ಬೇಕು, ನೀರು ಬೇಕು, ಸೊ ಮತ್ತು ಮಣ್ಣು ಕೊಚ್ಚನೆ ಆಗಬಾರ್ದು. ಸೊ ಈ ಒಂದು ವಿಷಯದಲ್ಲಿ ಇದು ಉತ್ತಮವಾಗಿರುತ್ತೆ. ಯಾಕೆಂತ ಹೇಳಿದ್ರೆ ಇದಕ್ಕೆಲ್ಲ ಮೂಲ ಕಾರಣ ಸಾವಯವ ಇಂಗಾಲ, ಸೊ ಆರ್ಗ್ಯಾನಿಕ್ ಮ್ಯಾಟರ್ ಅಂತಲೂ ಕರಿತೀವಿ. ಸಾವಯವ ಪದಾರ್ಥ ಅಥವಾ ಸಾವಯವ ಇಂಗಾಲದ ಪ್ರಮಾಣ ಜಾಸ್ತಿ ಇರಬೇಕು. ಅದೇ ರೀತಿ ರಾಸಾಯನಿಕ ಗುಣಧರ್ಮಗಳ ಬಗ್ಗೆ ಹೇಳೋದಾದರೆ, ಪೋಷಕಾಂಶಗಳ ಲಭ್ಯತೆ, ಆ ಲಭ್ಯತೆಯ ಮೇಲೆ ಪರಿಣಾಮ ಬೀರತಕ್ಕಂಥ ರಸಸಾರ ಅಥವಾ ಬೇರೆ ಕ್ಯಾಟಯಾನ್ ಎಕ್ಸ್ಚೇಂಜ್ ಕೆಪ್ಯಾಸಿಟಿ ಅಂತ ಕೂಡ ನಾವು ಹೇಳ್ತೀವಿ, ಹಾಗೆ ಅದರಲ್ಲಿರ್ತಕ್ಕಂಥ ಬಫರಿಂಗ್ ಕೆಪ್ಯಾಸಿಟಿ. ಸೊ ಅವುಗಳ ಜೊತೆಗೆ ಜೈವಿಕ ಕ್ರಿಯೆಗಳಿಗೆ ಬಂದರೆ, ಮಣ್ಣಿನಲ್ಲಿ ಸೂಕ್ಷ್ಮಾಣು ಜೀವಿಗಳು ಹಲವಾರು ಪ್ರಭೇದಗಳಿದ್ದಾವೆ. ಆ ಪ್ರಭೇದಗಳು ಅವು ನಡೆಸ್ತಕ್ಕಂಥ ಕ್ರಿಯೆಗಳು ಬೇರೆ ಬೇರೆಯಾಗಿರುತ್ತೆ. ಉದಾಹರಣೆ, ಮಣ್ಣಿನಲ್ಲಿ ವಾತಾವರಣದಲ್ಲಿರುವ ಸಾರಜನಕ ಹೀರಿಕೊಳ್ಳುವ ಶಕ್ತಿ ಇರುವ ಸೂಕ್ಷ್ಮಾಣು ಜೀವಿಗಳಿರ್ಬೋದು, ಅಥವಾ ರೋಗಕಾರಕ ಸೂಕ್ಷ್ಮಾಣು ಜೀವಿಗಳ ಬೆಳವಣಿಗೆಯನ್ನು ತಡೆಹಿಡಿಯುವಂಥ ಶಕ್ತಿ ಇರತಕ್ಕಂಥ ಸೂಕ್ಷ್ಮಾಣು ಜೀವಿಗಳಿರ್ಬೋದು, ಹಾಗೆ ಮಣ್ಣಿನಲ್ಲಿ ಬಿದ್ದಂಥ ಎಲ್ಲ ಪದಾರ್ಥಗಳನ್ನು ಕಳೀಲಿಕ್ಕೆ ಸಹಾಯ ಮಾಡತಕ್ಕಂಥ ಸೂಕ್ಷ್ಮಾಣು ಜೀವಿಗಳಿರ್ಬೋದು. ಹೀಗೆ ಹಲವಾರು ಸೂಕ್ಷ್ಮಾಣು ಜೀವಿಗಳು ಮಣ್ಣಿನಲ್ಲಿ ಇದ್ದಾಗ ಮಣ್ಣು ಒಂದು ಉತ್ಕೃಷ್ಟವಾದ ಮಣ್ಣಾಗಿರುತ್ತೆ. ಸೊ ಈ ಎಲ್ಲದಕ್ಕೂ ಮೂಲ ಮಣ್ಣಿನ ಜೈವಿಕ ಕ್ರಿಯೆ ಅತ್ಯಂತ ಉತ್ತಮವಾಗಿರಬೇಕು ಅಂತ ಹೇಳಿದ್ರೆ, ಮಣ್ಣಿನಲ್ಲಿ ಸಾವಯವ ಇಂಗಾಲದ ಪ್ರಮಾಣ ಅತ್ಯಂತ ಒಂದು ಮಟ್ಟದಲ್ಲಿರಬೇಕು. ಅದು ಹೆಚ್ಚು ಕಡಿಮೆ ಹೇಳೋದಾದರೆ ಒಂದು 0.75 ಅಥವಾ 0.5 0.75 ಮಣ್ಣಿನಲ್ಲಿ ಸಾವಯವ ಇಂಗಾಲದ ಅಂಶ ಇರಬೇಕು. ಅದಕ್ಕಿಂತ ಹೆಚ್ಚಾದರೆ ಇನ್ನೂ ಒಳ್ಳೆಯದೆ, 1 ಬಂದರೆ ನಮಗೆ ಭಾಗ್ಯ ಅದು. ಸೊ ಆ ಒಂದು ನಿಟ್ಟಿನಲ್ಲಿ ನಾವು ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ. ಇದಕ್ಕೆಲ್ಲ ಮೂಲ ನಾವು ಹುಡುಕ್ತಾ ಹೋದರೆ, ಯಾಕೆ ಹೀಗಾಯಿತು ಏನಾಯಿತು ಅಂತ ನಾವು ಹುಡುಕ್ತಾ ಹೋದರೆ, ನಮ್ಮ ಸಾಮಾಜಿಕ ಬದಲಾವಣೆ, ನಮ್ಮ ಜೀವನ ಶೈಲಿಯ ಬದಲಾವಣೆ ಭಾಳಷ್ಟು ಪ್ರಭಾವ ಬೀರಿದೆ ಈ ಒಂದು ನಮ್ಮ ಕೃಷಿಯ ಮೇಲೆ. ಯಾಕೆಂದರೆ ಕೃಷಿಯಲ್ಲಿ ತೊಡಗಿಸಿಕೊಂಡವರು ಕಾಲಕ್ರಮೇಣ ಕೃಷಿ ಅಂತ ಹೇಳಿದ್ರೆ ಒಂದು ಸಂಪೂರ್ಣ ಚಟುವಟಿಕೆ ಇತ್ತು. ಸಂಪೂರ್ಣ ಚಟುವಟಿಕೆ ಅಂತಂದರೆ ಕೃಷಿ ಕುಟುಂಬ ಅಂತ ಹೇಳಿದ್ರೆ ಆ ಕೃಷಿ ಕುಟುಂಬದಲ್ಲಿ ದನಕರುಗಳಿದ್ವು, ಆಡು ಕುರಿಗಳಿದ್ವು, ಕೋಳಿಗಳಿದ್ವು, ಅದರ ಜೊತೆಗೆ ಕೃಷಿ ಮಾಡ್ತಾಯಿದ್ರು. ಒಂದು ಸಹಜತೆಯ ಬದುಕು, ನಿಸರ್ಗಕ್ಕೆ ಹತ್ತಿರವಾದ ಬದುಕು ಆಗಿನ ಕಾಲದಲ್ಲಿ ಇತ್ತು. ಸೊ ಸಾಮಾಜಿಕ ಬದಲಾವಣೆಯಲ್ಲಿ ನಾವು ಕೊಳ್ಳುಬಾಕ ಸಂಸ್ಕೃತಿಗೆ ಬಂದ ತಕ್ಷಣವೇ ಇವೆಲ್ಲವನ್ನು ಮರೆತು ಮನೆಯಲ್ಲಿ ಇದ್ದ ಜಾನುವಾರುಗಳು ಮತ್ತು ಕೋಳಿ ಕುರಿ ಆಡು ಇಂಥವುಗಳೆಲ್ಲ ಸಂಖ್ಯೆ ಕಡಿಮೆಯಾಗಿ ಹಾಲನ್ನು ಹೆಚ್ಚು ನೀಡುವ ಪ್ರಮುಖವಾದ ವಿದೇಶಿ ಹಾಲನ್ನು ನೀಡತಕ್ಕಂಥ ಜಾನುವಾರುಗಳು ಒಂದು ಎರಡು ಅಷ್ಟೇ ಇಟ್ಕೊಂಡು ಬದುಕಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಮತ್ತು ಅದೇ ರೀತಿ ನಾವು ಒಂದು ಪ್ರದೇಶದಲ್ಲಿ ಬೆಳೆ ಪರಿವರ್ತನೆ ಮಾಡಿದ್ರೆ ಬೆಳೆದಿದ್ದೇ ಬೆಳೆಯನ್ನು ಬೆಳೆಯೋದು, ಹಾಗೆ ಮುಂದುವರೆದು ಬೆಳೆ ಪರಿವರ್ತನೆಗಿಂತ ಹೆಚ್ಚು ಹೆಚ್ಚಿನ ಸಮಯ ಜಮೀನಿನಲ್ಲಿ ಬೆಳೆ ಬೆಳೀಲಿಕ್ಕೆ ನಾವು ಮಾಡುವ ಬೇಸಾಯ ಕ್ರಮಗಳು ಉಳುಮೆ ಇರ್ಬೋದು. ಅವಳು ಉಳುಮೆಗೂ ಕೂಡ ನಾವು ಈಗ ಟ್ಯಾಕ್ಟರ್ ಅವಲಂಬನೆ ಮತ್ತು ಮೆಷಿನರಿ ಅವಲಂಬನೆ ಹೆಚ್ಚಾಯಿತು. ಸೊ ಈ ಎಲ್ಲ ಕಾರಣಗಳಿಂದ ಮಣ್ಣಿನಲ್ಲಿ ಬಹಳಷ್ಟು ಪರಿಣಾಮಗಳು ಆದವು. ಅವುಗಳಲ್ಲಿ ಉದಾಹರಣೆಗೆ ಹೇಳೋದಾದರೆ ಮಣ್ಣಿನ ಕಣವಿನ್ಯಾಸ, ಅಂದರೆ ಸ್ಟ್ರಕ್ಚರ್ ಏನು ಹೇಳ್ತೀನಿ, ಅದು ಕಡಿಮೆ ಆಗಕ್ಕೆ ಶುರುವಾಯಿತು. ಸರಿಯಾದ ಸ್ಟ್ರಕ್ಚರು ಸ್ಟೇಬಲ್ ಅಂದರೆ ಗಟ್ಟಿಯಾದ ಕಣ ರಚನೆ ಆಗಲಿಲ್ಲ. ಮತ್ತು ಈ ಕಾಂಪ್ಯಾಕ್ಟ್ ಆಗೋದು ಜಾಸ್ತಿ ಆಯಿತು ಮಣ್ಣಲ್ಲಿ, ಹಾಗಾಗಿ ಗಾಳಿ ನೀರಿನ ಚಲನೆ ಕುಂಠಿತವಾಯಿತು. ಅದೇ ರೀತಿ ಮುಂದುವರೆದು ಈ ಒಂದು ಹಾರ್ಡ್ ಲೇಯರ್ ಅಂದರೆ ಗಡಸಾದ ಒಂದು ಪದರ ಕೂಡ ಮಣ್ಣಲ್ಲಿ ಬರಲಿಕ್ಕೆ ಶುರುವಾದಾಗ ಬೇರುಗಳು ಅತಿ ಆಳಕ್ಕೆ ಹೋಗದೆ ನೀರನ್ನ ಹಿಡಿದಿಟ್ಕೊಳ್ಳೋದು ಹಾಗೂ ಪೋಷಕಾಂಶಗಳನ್ನ ಹೀರ್ಕೊಳ್ಳೋದು ಪ್ರಮಾಣ ಕಡಿಮೆ ಆಯಿತು. ಸೊ ಈ ಎಲ್ಲ ಕಾರಣಗಳನ್ನು ಅವಲೋಕಿಸಿದಾಗ ನಾವು ಎಲ್ಲೋ ತಪ್ಪು ಮಾಡಿದ್ದೀವಿ ಅಂತ ಅನಿಸಿ ಸಾವಯವ ಕೃಷಿಗೆ ನಮ್ಮನ್ನು ನಾವು ತೊಡಗಿಸ್ಕೊಂಡ್ವಿ. ಈ ಸಾವಯವ ಕೃಷಿ ಮಾಡುವಾಗ ಇಂದಿನ ರೈತರು ಕೇಳ್ತಾರೆ, ಮೊದಲು ನಮಗೆ ಸಾವಯವ ಗೊಬ್ಬರಗಳ ಲಭ್ಯತೆ ಎಲ್ಲಿದೆ? ನಾನು ಈಗಾಗಲೇ ಹೇಳಿದೆ, ಆ ಲಭ್ಯತೆಗೆ ಕಾರಣ ನಾವೇ. ಸಾಮಾಜಿಕ ಜೀವನ ಶೈಲಿಯ ಬದಲಾವಣೆಯಿಂದಾಗಿ ನಾವು ಇವತ್ತು ಅದರ ಲಭ್ಯತೆಯನ್ನು ಕಡಿಮೆ ಮಾಡಿಕೊಂಡಿದ್ದೀವಿ. ಮತ್ತೀಗ ನಮ್ಮ ಜಮೀನುಗಳಲ್ಲಿ ಸಿಗತಕ್ಕಂಥ ಪದಾರ್ಥಗಳನ್ನು, ಗಿಡ ನಾವು ಬೆಳೆದಂಥ ಬೆಳೆಯ ಶೇಷಭಾಗಗಳಿರ್ಬೋದು ಅಥವಾ ಹಸಿರಲೆ ಗೊಬ್ಬರಗಳನ್ನು ನೀಡುವ ಮರಗಳನ್ನು ಬದು ಮೇಲೆ ಹಾಕ್ಕೊಂಡಿದ್ರೆ ಆ ಬದುಗಳಿಂದ ಅವುಗಳನ್ನು ಕತ್ತರಿಸ್ಕೊಂಡು ಹಾಗೆ ನಮ್ಮಲ್ಲಿ ಸಿಗುವ ಬೇರೆ ಬೇರೆ ಪದಾರ್ಥಗಳನ್ನು ನಮ್ಮ ಎರೆಹುಳನ್ನು ಉಪಯೋಗಿಸ್ಕೊಂಡು ಗೊಬ್ಬರಗಳನ್ನು ಮಾಡಿಕೊಳ್ಳೋದಿರ್ಬೋದು. ಸೊ ಈ ಎಲ್ಲ ಕ್ರಮಗಳನ್ನು ಒಂದು ಅನುಸರಿಸ್ಕೊಂಡು ನಾವು ಈ ಸಾವಯವ ಪದಾರ್ಥವನ್ನು ಒದಗಿಸತಕ್ಕಂಥ ಪದಾರ್ಥಗಳನ್ನು ಮಣ್ಣಿಗೆ ಸೇರಿಸ್ಬೋದು. ಈ ಮಣ್ಣಿಗೆ ಸೇರಿಸೋದ್ರಿಂದ ಏನಾಗುತ್ತೆ ಅಂದರೆ ನಾವು ಬೆಳೆಯುವ ಪದಾರ್ಥದ ಒಂದು ಗುಣ ಏನಿರುತ್ತೆ ಅದು ಉತ್ಕೃಷ್ಟವಾಗಿರುತ್ತೆ. ಈಗ ನಮ್ಮ ಕೃಷಿಗೆ ಎರಡು ಚಾಲೆಂಜ್ಗಳು ಅಂತ ಹೇಳಿದ್ರೆ, ಒಂದು ಫುಡ್ ಸೆಕ್ಯೂರಿಟಿ ಆಹಾರ ಭದ್ರತೆ, ಇನ್ನೊಂದು ಪೌಷ್ಟಿಕಾಂಶ ಭದ್ರತೆ. ಇವೆರಡನ್ನೂ ನೀಡಬೇಕಾಗಿರುವಂಥ ಈ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಾವಯವ ಕೃಷಿಯಿಂದ ಅಥವಾ ಸಾವಯವ ಕೃಷಿ ಚಟುವಟಿಕೆಗಳಿಂದ ಸಾವಯವ ಪದಾರ್ಥಗಳನ್ನು ಮಣ್ಣಿಗೆ ಸೇರಿಸೋದ್ರಿಂದ ಮಣ್ಣಿನ ಜೈವಿಕ ಕ್ರಿಯೆಯನ್ನು ಹೆಚ್ಚು ಮಾಡಿ, ಆ ಮಣ್ಣಿನ ಜೈವಿಕ ಕ್ರಿಯೆ ಹೆಚ್ಚಾದಾಗೆ ಮಣ್ಣಿನ ಭೌತಿಕ ಗುಣಗಳನ್ನು ಉತ್ತಮಪಡಿಸಿ, ಮಣ್ಣಿನ ರಾಸಾಯನಿಕಗಳನ್ನು ಉತ್ತಮಪಡಿಸಿ, ಮಣ್ಣಿನಲ್ಲಿ ಪೋಷಕಾಂಶಗಳ ಲಭ್ಯತೆಯನ್ನು ಹೆಚ್ಚು ಮಾಡೋದ್ರಿಂದ ಮಣ್ಣಿನಲ್ಲಿ ಉತ್ಪಾದಕತೆ ಹೆಚ್ಚು ಮಾಡ್ಬೋದು. ನಾವೆಲ್ಲರೂ ಅಂದ್ಕೊಂಡಿದ್ದೀವಿ ಉತ್ಪಾದಕತೆ ಅಂತ ಹೇಳಿದಾಗ ಮಣ್ಣಿನ ಫಲವತ್ತತೆ ಬಗ್ಗೆ ಮಾತ್ರ ನಾವು ಹೆಚ್ಚು ಮಾತಾಡ್ತೀವಿ. ಎಷ್ಟು ಪೋಷಕಾಂಶಗಳ ಲಭ್ಯತೆ ಇದೆ, ಲಭ್ಯತೆ ಇದ್ದ ತಕ್ಷಣ ಸೊ ನಾವು ಸುಮಾರೀಗ 280-560 ಕೆಜಿ ಸಾರಜನಕ ಇದ್ದರೆ ಮಧ್ಯಮ ಪ್ರಮಾಣದಲ್ಲಿದೆ ಅಂತ ಹೇಳಿ ಹೇಳ್ತೀವಿ. ಅದಕ್ಕೆ ಸಾರಜನಕ ದೊರಕೋ ಪ್ರಮಾಣದಲ್ಲಿ ಅಷ್ಟಿದ್ದರೂ ನಮ್ಮ ಬೆಳೆಗೆ ಸಾರಜನಕ ದೊರೀಬೇಕಾದರೆ ಭೌತಿಕ ಗುಣಗಳು, ಜೈವಿಕ ಗುಣಗಳು, ರಾಸಾಯನಿಕ ಗುಣಗಳು ಉತ್ತಮವಾಗಿರಬೇಕು. ಆವಾಗಷ್ಟೇ ಅದು ಪೂರ್ಣ ಪ್ರಮಾಣದಲ್ಲಿ ಉಪಯೋಗಕ್ಕೆ ಬರುತ್ತೆ. ಇಲ್ಲ ಅಂತ ಹೇಳಿದ್ರೆ ಅದು ಕಡಿಮೆ ಇದ್ದರೂ ಅಷ್ಟೇ, ಹೆಚ್ಚಿದ್ದರೂ ಅಷ್ಟೇ ಆಗುತ್ತೆ. ಈ ಒಂದು ವಿಧಾನದಿಂದ ನಮ್ಗೆ ಏನು ತಿಳಿಯುತ್ತೆ ಅಂತ ಹೇಳಿದ್ರೆ, ನಾವು ಪೋಷಕಾಂಶ ಒದಗಿಸ್ಬೇಕು, ಅದು ಸಾವಯವ ಪದ್ಧತಿ ಇರಲಿ ಅಥವಾ ನಾವು ಈಗ ಮಾಡ್ತಕ್ಕಂಥ ರಾಸಾಯನಿಕ ಕೃಷಿ ಪದ್ಧತಿ ಇರಲಿ, ಯಾವುದರಲ್ಲಾದರೂ ನಾವು ಪೋಷಕಾಂಶಗಳನ್ನು ಒದಗಿಸ್ಬೇಕು. ಪೋಷಕಾಂಶಗಳನ್ನು ಒದಗಿಸುವುದರ ಜೊತೆಗೆ ನಾವು ಮಣ್ಣಿನ ಗುಣಧರ್ಮಗಳನ್ನು ಕೂಡ ಕಾಪಾಡ್ಕೊಂಡು ಹೋಗಬೇಕು. ಹಾಗಾಗಿ ನಮ್ಮ ಕೃಷಿ ವಿಶ್ವವಿದ್ಯಾಲಯದ ಪ್ಯಾಕೇಜ್ ಆಫ್ ಪ್ರಾಕ್ಟೀಸಲ್ಲಿ ಕೂಡ ನಾವು ಅಂದಿನ ಕಾಲದಿಂದಲೂ ಪೋಷಕಾಂಶಗಳನ್ನು ಒದಗಿಸುವ ಜೊತೆಗೆ ಮಣ್ಣಿಗೆ ಸಾವಯವ ಪದಾರ್ಥವನ್ನು ಅಂದರೆ ಸಾವಯವ ಗೊಬ್ಬರ ತಿಪ್ಪೆ ಗೊಬ್ಬರವನ್ನು ಸೇರಿಸಿ ಅಂತ ಹೇಳಿದ್ವಿ. ಆದರೆ ಕಾಲಕ್ರಮೇಣ ಬದಲಾದ ಪರಿಸ್ಥಿತಿಯಲ್ಲಿ ಬದಲಾದ ಸಾಮಾಜಿಕ ಒಂದು ಜೀವನ ಶೈಲಿಯಲ್ಲಿ ನಾವು ಅದನ್ನು ಒದಗಿಸದೆ ಮೊದಲಿಗೆ ಉತ್ತಮವಾದ ಪ್ರತಿಕ್ರಿಯೆಯನ್ನು ನೀಡ್ತಕ್ಕಂಥ ಗೊಬ್ಬರಗಳು ರಾಸಾಯನಿಕ ಗೊಬ್ಬರಗಳನ್ನು ಹಾಕಿ ಬೆಳೆದು ಉತ್ತಮವಾದ ಬೆಳೆ ಬೆಳೆದ್ವಿ. ಆದರೆ ಈಗ ಅದೇ ಮಟ್ಟದ ಸಾರಜನಕ ಗೊಬ್ಬರ ಹಾಕಿದರೂ ಕೂಡ ಅಥವಾ ಬೇರೆ ರಾಸಾಯನಿಕ ಗೊಬ್ಬರಗಳನ್ನು ಹಾಕಿದರೂ ಕೂಡ ನಾವು ಹಿಂದಿನ ದಿನಗಳಲ್ಲಿ ಪಡೆದ ಇಳುವರಿ ಮಟ್ಟನ ಮುಟ್ಟಕ್ಕಾಗ್ತಿಲ್ಲ. ಅದಕ್ಕೆ ಕಾರಣ ನಮ್ಮ ಭೂಮಿಯಲ್ಲಿ ಸತ್ವ ಇಲ್ಲ, ನಮ್ಮ ಭೂಮಿಯಲ್ಲಿ ಜೈವಿಕ ಕ್ರಿಯೆಗಳು ಉತ್ತಮವಾಗಿಲ್ಲ. ಈ ರೀತಿಯ ಒಂದು ಪರಿಸ್ಥಿತಿಯಲ್ಲಿ ನಮಗೆ ಸಾವಯವ ಕೃಷಿ ಪದ್ಧತಿ ಮಾಡಬೇಕಾಗತ್ತೆ. ಸಾವಯವ ಕೃಷಿ ಪದ್ಧತಿಯಲ್ಲಿ ಬೀಜಾಮೃತ ಇದೆ, ಜೀವಾಮೃತ ಇದೆ. ಸೊ ಘನ ಜೀವಾಮೃತ ಹಾಗೆ ಜೀವಾಮೃತಗಳು ಮತ್ತು ಪೋಷಕಾಂಶಗಳು ದೊರೆಯುವ ಎಲ್ಲ ಮೂಲಗಳನ್ನು ಸಾವಯವ ಪದಾರ್ಥಗಳನ್ನು ಬಳಸಿಕೊಂಡು ನಾವು ಮಣ್ಣಿಗೆ ಸೇರಿಸಿದ್ದೇ ಆದರೆ ಮಣ್ಣಿನಲ್ಲಿ ಪೋಷಕಾಂಶಗಳ ಲಭ್ಯತೆ ಹೆಚ್ಚಾಗಿ ಕೊರತೆ ಹೆಚ್ಚು ಕಂಡು ಬರುವುದಿಲ್ಲ ಅನ್ನೋದು ನನ್ನ ಭಾವನೆ. ರೈತ ಬಾಂಧವರೇ, ಪ್ರತಿದಿನ ಸಂಜೆ 6:50 ಪ್ರಸಾರವಾಗುವ ಕೃಷಿ ರಂಗ ಕಾರ್ಯಕ್ರಮಗಳನ್ನು ಮತ್ತೆ ಮತ್ತೆ ಕೇಳಬೇಕಾ? ಹಾಗಿದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ AIR ಮೈಸೂರು 100.6 ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮ್ಮ ಕೃಷಿ ಕಾರ್ಯಕ್ರಮಗಳು ಇದರಲ್ಲಿ ಯಾವಾಗಲೂ ಲಭ್ಯ. ಕೇಳಿ, ಆನಂದಿಸಿ. ಮೈಸೂರು ಆಕಾಶವಾಣಿಯ ಕೃಷಿ ರಂಗ ಕಾರ್ಯಕ್ರಮಗಳನ್ನು ಡಾಕ್ಟರ್ ಪ್ರಕಾಶ್ ಅವರೇ, ಸಾಮಾನ್ಯವಾಗಿ ಸಾವಯವ ಕೃಷಿ ಮಾಡುವಂತಹ ಕೃಷಿಕರದ್ದು ಒಂದು ಪ್ರಶ್ನೆ, ಸಾವಯವ ಮೂಲದ ಗೊಬ್ಬರಗಳಲ್ಲಿ ಸಿಗುವಂತಹ ಪೋಷಕಾಂಶದ ಪ್ರಮಾಣ ಕಡಿಮೆ ಅಂತ. ಈಗ ಹಟ್ಟಿ ಗೊಬ್ಬರದಲ್ಲಿ ಸಾರಜನಕ, ರಂಜಕ, ಪೊಟ್ಯಾಷ್ ಪ್ರಮಾಣ ಕಡಿಮೆ, ಅದೇ ನಾವು ಚೀಲದ ಗೊಬ್ಬರದಲ್ಲಾದರೆ ಅದರ ಪ್ರಮಾಣ ಜಾಸ್ತಿ. ಈಗ ತಮ್ಮ ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಏನಿದ್ರೂ ಅದನ್ನು KG ಮಟ್ಟದಲ್ಲಿ ಹೇಳುವಾಗ ಅಷ್ಟು ಪ್ರಮಾಣದಲ್ಲಿ ಇದನ್ನು ಹೇಗೆ ಪೂರೈಸೋಕ್ಕಾಗತ್ತೆ ಅನ್ನೋದು ಅವ್ರ ಪ್ರಶ್ನೆ. ಈಗ ಅಲ್ಲಿ ಕಾನ್ಸಂಟ್ರೇಟೆಡ್ ಫಾರ್ಮಲ್ಲಿರುವಂತಹ ನ್ಯೂಟ್ರಿಯೆಂಟು, ಇಲ್ಲಿ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿರುವಂತಹ ನ್ಯೂಟ್ರಿಯೆಂಟ್ಸು ಸರಿದೂಗಿಸೋದು ಹೇಗೆ ಸಾಧ್ಯ? ಇದು ಪ್ರಧಾನವಾದ ಪ್ರಶ್ನೆ, ವಿಜ್ಞಾನಿಯಾಗಿ ತಾವೇನು ಹೇಳ್ತೀರಿ? ಹೌದು, ಖಂಡಿತ ಹೌದು. ನಾನು ಈಗಾಗಲೇ ನಿಮ್ಗೊಂದು ಉದಾಹರಣೆಯನ್ನು ಕೂಡ ಹೇಳಿದೆ. ಮಣ್ಣಿನಲ್ಲಿ ಸಾರಜನಕ ಯಾವುದೇ ಪ್ರಮಾಣದಲ್ಲಿದ್ದರೂ ಮಣ್ಣಿನ ಗುಣಧರ್ಮಗಳಲ್ಲಿ ವ್ಯತ್ಯಾಸ ಇದ್ದರೆ ಆ ದೊರೆಯೋ ಪ್ರಮಾಣ ಅಷ್ಟು ಇರಲ್ಲ. ಅಥವಾ ನೀವು ಹಾಕುವ ರಸಗೊಬ್ಬರಗಳು ಮಣ್ಣಿನ ಗುಣಧರ್ಮಗಳ ಮೇಲೆ ಅವಲಂಬನೆಯಾಗಿರುತ್ತೆ. ಮಣ್ಣಿನ ಗುಣಧರ್ಮಗಳು ಒಂದು ಉತ್ತಮವಾದ ಸ್ಥಿತಿಯಲ್ಲಿ ಇಲ್ಲ ಅಂತ ಹೇಳಿದ್ರೆ, ನಾವು ಈ ಕಾನ್ಸಂಟ್ರೇಟೆಡ್ ರಾಸಾಯನಿಕ ಗೊಬ್ಬರಗಳನ್ನ ಎಷ್ಟೇ ಪ್ರಮಾಣದಲ್ಲಿ ಹಾಕಿದರೂ ಅದಕ್ಕೆ ಪ್ರತಿಸ್ಪಂದನೆ ಏನು ಬೆಳೆಯಲ್ಲಿ ಸಿಗುತ್ತೆ ಅದು ಸಿಗಲ್ಲ. ಇದರಲ್ಲಿ ಕಡಿಮೆ ಇರುತ್ತೆ. ಕಡಿಮೆ ಇದ್ದ ತಕ್ಷಣ ಬರೀ ಇದೊಂದೇ ಪೋಷಕಾಂಶ ಒದಗಿಸುವ ಮೂಲ ಆಗಿರಬಾರ್ದು. ಒಂದು ಕೃಷಿ ಜಮೀನಿನಲ್ಲಿ ಈ ಸಾವಯವ ಪದಾರ್ಥ ಅಥವಾ ನಾವು ತಿಪ್ಪೆ ಗೊಬ್ಬರ ಅಂತ ಏನು ಹೇಳ್ತೀವಿ, ಅದರಲ್ಲಿ ಸಾರಜನಕದ ಪ್ರಮಾಣ 0.5% ರಂಜಕ 0.25 ಮತ್ತು ಪೊಟ್ಯಾಷ್ ಕೂಡ ಅದೇ ಪ್ರಮಾಣದಲ್ಲಿರುತ್ತೆ. ಆದರೆ ಅದರಲ್ಲಿ ಬೇರೆ ಲಘು ಪೋಷಕಾಂಶಗಳು ಕೂಡ ಇರ್ತವೆ. ಇವತ್ತು ಲಘು ಪೋಷಕಾಂಶಗಳ ಕೊರತೆ ಕಂಡುಬರಲು ಕಾರಣ ಅಂತ ಹೇಳಿದ್ರೆ ನಮ್ಮ ಮಣ್ಣಿನಲ್ಲಿ ಸಾವಯವ ಪದಾರ್ಥದ ಅಂಶ ಕಡಿಮೆ ಆಗಿರೋದು, ಹಾಗೆ ನಾವು ಸಾವಯವ ಪದಾರ್ಥನ ಹೆಚ್ಚು ಬಳಸದೇ ಇರೋದು ಈ ರಾಸಾಯನಿಕ ಕೃಷಿ ಪದ್ಧತಿಯಲ್ಲಿ ಕಾರಣ. ಇವತ್ತು ಒಂದಿದ್ದ ಪೋಷಕಾಂಶ ಸಾರಜನಕ, ಇವತ್ತು ಬೋರಾನು, ಜಿಂಕು ಹೀಗೆ ಹಲವಾರು ಪೋಷಕಾಂಶಗಳು ಸೇರ್ತಾ ಇದ್ದಾವೆ. ಮುಂದೆ ಇನ್ನೂ 1-2-3 ಪೋಷಕಾಂಶಗಳು ಸೇರ್ಬೋದು. ಸೊ ನಾವು ಅದನ್ನೇ ಪೋಷಕಾಂಶದ ಮೂಲ ಅಂತ ಹೇಳೋದಕ್ಕಿಂತ ಮಣ್ಣಿನ ಒಂದು ಆರೋಗ್ಯಕ್ಕೆ, ಆರೋಗ್ಯ ಭಾಗ್ಯಕ್ಕೆ ಆ ಪದಾರ್ಥನ ಸೇರಿಸೋದು ಒಳ್ಳೆಯದು. ಈಗ ನಾವೇ ಒಂದು ವಿಷಯ ಹೇಳೋದಾದರೆ, ಆರೋಗ್ಯವಂತ ಮಣ್ಣು ಸೊ ಎಲ್ಲವನ್ನು ಸರಿದೂಗಿಸ್ಕೊಂಡು ಹೋಗುತ್ತೆ, ಮನುಷ್ಯನ ಆರೋಗ್ಯದ ರೀತಿಯೇ. ಈಗ ನಮಗೆ ಆರೋಗ್ಯ ಸರಿಯಾಗಿದ್ದರೆ ಅಥವಾ ಒಂದು ಕೈ ಕಾಲು ಗಟ್ಟಿಯಾಗಿದ್ದರೆ ಅಥವಾ ಕೈ ಮುರಿದಿದ್ದರೆ ಆ ಕೈಯಲ್ಲಿ ಮಾಡೋ ಕೆಲಸಗಳನ್ನು ನಾವು ಮಾಡೋಕ್ಕಾಗಲ್ಲ, ಆಗ ಎಫಿಷಿಯನ್ಸಿ ಕಡಿಮೆ ಆಗುತ್ತೆ. ಅದನ್ನು ನಾವು ನಮ್ಮ ಈ ರಾಸಾಯನಿಕ ಪೋಷಕಾಂಶಗಳು ಕೂಡ ಹೋಲಿಸ್ಬೋದು. ಸರ್, ಸಾವಯವ ಮೂಲದ ಪೋಷಕಾಂಶದ ಪ್ರಮಾಣವನ್ನು ಹೆಚ್ಚಿಸೋದಕ್ಕೆ ಏನಾದರೂ ಮಾರ್ಗೋಪಾಯಗಳಿದ್ದಾವೆ? ಹೆಚ್ಚಿಸೋದಕ್ಕೆ ಸದ್ಯದಲ್ಲಿ ಯಾವುದೇ ಮಾರ್ಗಗಳಿಲ್ಲ. ಆದರೆ ಕೆಲವೊಂದು ವಿಧಾನಗಳು, ಈಗ ನಾವು ಮಾಡುವಾಗ ವರ್ಮಿ ಕಾಂಪೋಸ್ಟ್ ಮಾಡಿಕೊಂಡ್ರೆ, ಸಾವಯವ ಪದಾರ್ಥಗಳಲ್ಲೂ ಕೂಡ ಪೋಷಕಾಂಶದ ಪ್ರಮಾಣ ಹೆಚ್ಚಾಗುತ್ತೆ. ಅದರ ಜೊತೆಗೆ ಕಿಣ್ವಗಳು ಮತ್ತು ಬೇರೆ ಪದಾರ್ಥಗಳು ಆ ಇದಕ್ಕೆ ಸೇರೋದ್ರಿಂದ ಅದರದ್ದು ಶಕ್ತಿ ಇನ್ನೂ ಹೆಚ್ಚು ವೃದ್ಧಿಯಾಗುತ್ತೆ. ಮಣ್ಣಿಗೆ ಸೇರಿಸೋದ್ರಿಂದ ಮಣ್ಣಿನಲ್ಲಿ ಕೂಡ ಒಂದು ಉತ್ತಮವಾದ ಪ್ರಭಾವವನ್ನು ಅದು ಬೀರುತ್ತೆ. ಹಾಗೆ ಹಸಿರಲ್ಲೇ ಗೊಬ್ಬರ ಸೇರಿಸೋದು ಮತ್ತು ಬೆಳೆ ಪರಿವರ್ತನೆ ಮಾಡೋದು, ಬೆಳೆ ಪರಿವರ್ತನೆಯಲ್ಲಿ ದ್ವಿದಳ ಧಾನ್ಯಗಳನ್ನ ಬೆಳೆಸೋದು ವಾತಾವರಣದಲ್ಲಿರ್ತಕ್ಕಂಥ ಸಾರಜನಕವನ್ನು ಹೀರಿಕೊಂಡು ಸೊ ಮಣ್ಣಿಗೆ ಸೇರಿಸೋ ಒಂದು ಶಕ್ತಿ ಬರುತ್ತೆ. ಸೊ ಆಗ ಈ ನಮ್ಮ ಸಾವಯವ ಪದಾರ್ಥದಲ್ಲಿ ಕಡಿಮೆ ಆದ ಪೋಷಕಾಂಶಗಳು ಆ ಮೂಲಗಳಿಂದ ಸಿಗ್ತವೆ. ಅಂದರೆ ತಾವು ಹೇಳೋದು ಬಗೆ ಬಗೆಯ ಮೂಲಗಳನ್ನು ಬಳಸಿಕೊಂಡು ಸಾವಯವ ಕೃಷಿಯ ಮೂಲಕ ಮಣ್ಣಿಗೆ ಪೋಷಕಾಂಶಗಳನ್ನು ನೀಡಬೇಕು ಅನ್ನೋವಂಥದ್ದು. ಹೌದು ಅಲ್ವಾ? ಈಗ ಪ್ರಮಾಣ ಹೆಚ್ಚು ಕಡಿಮೆ ಆಗಬಹುದು. ಈಗ ಒಂದು ವೇಳೆ ನಾವು ಅತಿಯಾಗಿ ಸಾವಯವ ಗೊಬ್ಬರವನ್ನು ಕೊಟ್ಟರೆ ಮಣ್ಣಿನ ರಚನೆಯಲ್ಲಿ ಏನಾದರೂ ಏರುಪೇರಾಗುತ್ತಾ? ಮಣ್ಣಿನ ರಚನೆಯಲ್ಲಿ ಏರುಪೇರು ಆಗೋದು ಅಷ್ಟೊಂದು ಕಂಡು ಬಂದಿಲ್ಲ. ಯಾಕೆಂತ ಹೇಳಿದ್ರೆ ನಮ್ಮ ಮಣ್ಣು ರಚನೆಯ ಸಂದರ್ಭದಲ್ಲಿ 5 ಅಂಶಗಳು ಪ್ರಮುಖ ಪಾತ್ರ ವಹಿಸ್ತವೆ. ಅದರಲ್ಲಿ ಪೇರೆಂಟ್ ಮೆಟೀರಿಯಲ್ ಅಂಥೇಳಿ ಕರಿತೀವಿ ಒಂದು, ಇನ್ನೊಂದು ಕ್ಲೈಮೇಟು, ಇನ್ನೊಂದು ನಮ್ಮ ಟೋಪೋಗ್ರಫಿ ಭೂಮಿಯ ಮೇಲ್ಮೈ, ಹಾಗೆ ಸಮಯ, ಮತ್ತೊಂದು ಆರ್ಗ್ಯಾನಿಕ್ಸ್ ಅಥವಾ ಆರ್ಗ್ಯಾನಿಸಮ್ಸ್ ಅಂಥೇಳಿ ಹೇಳ್ತೀವಿ. ಸೊ ಇವೆಲ್ಲ ಮಣ್ಣಿನ ಉತ್ಪಾದನೆಯಲ್ಲೇ ಭಾಗವಹಿಸ್ತಕ್ಕಂಥ ಒಂದು ಅಂಶಗಳು. ನಾವು ಮಣ್ಣಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಸಾವಯವ ಪದಾರ್ಥನ ಸೇರಿಸಿದರೆ ಆ ಮಣ್ಣಿನಲ್ಲಿ ಯಾವ ರೀತಿಯ ಸಾವಯವ ಪದಾರ್ಥಗಳನ್ನು ನಾವು ಸೇರಿಸಿದ್ದೀವಿ, ಸಾವಯವ ಪದಾರ್ಥದ ಗುಣಮಟ್ಟ ಏನಿತ್ತು ಅದರ ಮೇಲೆ ಅದರ ಪ್ರಭಾವ ಅವಲಂಬಿತವಾಗಿರುತ್ತೆ. ನಾವು ಸಾವಯವ ಪದಾರ್ಥ ಸೇರಿಸೋದ್ರಲ್ಲೇ ನಮಗೆ ಬೇಡವಾದ ವಸ್ತುಗಳು ಲೈಕ್ ಕ್ಯಾಡ್ಮಿಯಮ್, ಲೆಡ್ಡು ಈ ಥರ ವಸ್ತುಗಳು ಇದ್ದು ಅದನ್ನು ಸೇರಿಸಿದ್ರೆ ಅದು ಮಣ್ಣಿನ ಮೇಲೆ ಪ್ರಭಾವ ಬೀರುತ್ತೆ. ಅಂದರೆ ಮನುಷ್ಯರಿಗೆ ಪುನಃ ಬಂದೇ ಬರುತ್ತದು. ಆ ಒಂದು ನಿಟ್ಟಿನಲ್ಲಿ ನಾವು ಬಹಳಷ್ಟು ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಏಕೆಂದರೆ ಕಲುಷಿತವಾದ ಯಾವುದೇ ಪದಾರ್ಥ ಬಳಸಿದರೂ ಕೂಡ ಅದರಿಂದ ಹಾನಿಯಾಗುತ್ತೆ. ಆದರೆ ನಾವು ತುಂಬ ಅಂತ ಹೇಳಿದ್ರೆ, ಈಗ ನಾವು ಆ ಥರ ಬದಲಾವಣೆ ತರಬೇಕು ಅಂತ ಹೇಳಿದ್ರೆ 1 ಎಕರೆಗೆ 100 ಟನ್ನು 200 ಟನ್ನು 300 ಟನ್ನು ಹಾಕಬೇಕಾಗತ್ತೆ. ಆ ಒಂದು ಪ್ರಮಾಣದಲ್ಲಿ ಹಾಕೋ ಸಾಧ್ಯತೆ ನನಗಂತೂ ಈಗ ಸದ್ಯದಲ್ಲಿ ಕಂಡು ಬರ್ತಿಲ್ಲ. ಡಾಕ್ಟರ್ ಪ್ರಕಾಶ್ ಅವರೇ, ಸಿಟಿ ಕಾಂಪೋಸ್ಟ್ ಈಗ ಹೆಚ್ಚು ಪ್ರಚಲಿತದಲ್ಲಿರುವಂತಹ ಒಂದು ಕಾಂಪೋಸ್ಟ್, ಮಣ್ಣಿಗೆ ಇದರ ಬಳಕೆ ಕುರಿತಂತೆ ತಮ್ಮ ಅಭಿಪ್ರಾಯ? ಎಷ್ಟೋ ಸಂದರ್ಭಗಳಲ್ಲಿ ನಾವು ಅದೇ ನೀರನ್ನು ಕೂಡ ವಾಪಸ್ ಬಳಸುವಂತಹ ಆಲೋಚನೆ ಕೂಡ ಇವತ್ತು ನಡೀತಾ ಇದೆ. ಅಂದರೆ ನಾವೇನು ತ್ಯಾಜ್ಯ ನೀರು ಅಂತ ಹೇಳ್ತೀವಲ್ಲ, ಅದನ್ನು ಸಂಸ್ಕರಣೆ ಮಾಡಿ ವ್ಯವಸಾಯಕ್ಕೆ ಬಳಸುವಂಥದ್ದು, ಸಿಟಿ ಕಾಂಪೋಸ್ಟನ್ನು ಬಳಕೆ ಮಾಡುವಂಥದ್ದು, ಮತ್ತು ಇವತ್ತು ಸಿಟಿ ವೇಸ್ಟ್ಗೇನೆ ಎರೆಹುಳುಗಳನ್ನು ಬಿಟ್ಟು ಎರೆಗೊಬ್ಬರವನ್ನು ಮಾಡಿ ಮಣ್ಣಿಗೆ ಬಳಸುವಂಥ ವಿಧಾನಗಳು ಬರ್ತಾ ಇದ್ದಾವೆ. ಒಬ್ಬ ಮಣ್ಣು ವಿಜ್ಞಾನಿಯಾಗಿ ತಮ್ಮ ಚಿಂತನೆ ಇದರಲ್ಲಿ? ನಾವು ಪಟ್ಟಣದ ತ್ಯಾಜ್ಯ ವಸ್ತುಗಳನ್ನು ಸಂಸ್ಕರಿಸಿ, ಅಂದರೆ ಅದನ್ನು ವಿಂಗಡಣೆ ಮಾಡಿ ಸಂಸ್ಕರಿಸಿದ ಸಾವಯವ ಪದಾರ್ಥಗಳನ್ನು ಬಳಸ್ಬೋದು. ಅದರಲ್ಲಿ ಸಂಸ್ಕರಣೆ ಆಗಿರಬೇಕು. ವಿಂಗಡಣೆ ಆದ ಕಸ ಪದಾರ್ಥಗಳು, ತ್ಯಾಜ್ಯಗಳು, ಈಗ ಅದರಲ್ಲಿ ಪ್ಲಾಸ್ಟಿಕ್ ಇರಬಾರ್ದು ಅಥವಾ ಬೇರೆ ವಸ್ತುಗಳು, ಸೀಸಾ ಇಂಥದ್ದು ವಸ್ತುಗಳು ಇರದೇ ಇರತಕ್ಕಂಥ ವಿಂಗಡಣೆಗೊಂಡ ಪದಾರ್ಥಗಳನ್ನು ಉಪಯೋಗಿಸಿ ಅದರಲ್ಲಿ ಎರೆಹುಳುವಿನಿಂದಾಗಲಿ ಅಥವಾ ಸ್ವಾಭಾವಿಕವಾಗಿ ನಮ್ಮ ನ್ಯಾಚುರಲ್ ಕಾಂಪೋಸ್ಟಿಂಗ್ ಮಾಡಿದ್ದು ರಸಗೊಬ್ಬರಗಳನ್ನು ಬಳಸ್ಬೋದು. ಬಳಸದೇ ಇದ್ದರೆ ಅದು ಪಟ್ಟಣದಲ್ಲಿ ಬೆಟ್ಟ ಗುಡ್ಡನೇ ಆಗಿರ್ಬೋದು. ಹಾಗಾಗಿ ಬಳಸ್ಬೋದು, ಆದರೆ ಮಿತವಾಗಿ ಬಳಸಬೇಕು. ಅದನ್ನು ಬೇಕಾದ ಒಂದು ಗುಣಧರ್ಮಗಳನ್ನು ಕಾಪಾಡ್ಕೊಂಡು ಬರೋದು ಒಂದು ಒಳ್ಳೆಯ ಸಂಸ್ಕೃತಿ. ರಾಸಾಯನಿಕ ಗೊಬ್ಬರಗಳಲ್ಲಿ ಸಾರಜನಕ ಒಂದು ಕೃತಕವಾಗಿ ತಯಾರಾದರೂ ಈ ಏನು ನಾವು ರಂಜಕ ಮತ್ತು ಪೊಟ್ಯಾಶ್ ಮೂಲ ಏನಿದೆಯಲ್ಲ ಇದು ಸ್ವಾಭಾವಿಕದ್ದೇ ಅಂತ ಹೇಳಲಾಗುತ್ತೆ. ಯಾಕೆಂದರೆ ರಾಕ್ ಫಾಸ್ಫೇಟ್ ಇದೆ, ಮ್ಯೂರಿಯೇಟ್ ಆಫ್ ಪೊಟ್ಯಾಶ್ ಕೂಡ ಕಲ್ಲಿನಿಂದ ಉತ್ಪಾದನೆ ಆಗುವಂಥದ್ದು. ಈ ಎರಡೂ ಪೋಷಕಾಂಶಗಳನ್ನು ಅದು ಮಣ್ಣಿನ ಮೂಲದ್ದೇ ಆಗಿರೋದ್ರಿಂದ ಕೊಟ್ಟರೆ ಏನು ತೊಂದರೆ ಆಗುತ್ತೆ? ಮಣ್ಣಿನ ಮೂಲ ಭೂಮಿಯಲ್ಲೇ ಇರತಕ್ಕಂಥ ಪದಾರ್ಥ, ಆದರೆ ಭೂಮಿಯ ಹೊಟ್ಟೆಯನ್ನು ಬಗೆದು ತುಂಬ ಆಳದಿಂದ ತೆಗೀತಕ್ಕಂಥ ಪದಾರ್ಥಗಳು. ಈ ಮೇಲ್ಮೈಯಲ್ಲಿ ಸಿಗತಕ್ಕಂಥ ನಮ್ಮ ಗ್ರಾನೈಟ್ ಕಲ್ಲಾಗಲಿ, ಬಸಾಲ್ಟ್ ಕಲ್ಲಾಗಲಿ ಅಥವಾ ಸ್ಯಾಂಡ್ ಸ್ಟೋನ್ ಆಗಲಿ ಅಲ್ಲ, ಅದು ಅದು ಕೆಳಗೆ ತುಂಬ ಆಳದಲ್ಲಿ ಇರುತ್ತೆ. ಆ ಆಳದಿಂದ ಭೂಮಿಯಲ್ಲಿ ನೈಸರ್ಗಿಕವಾಗಿ ಭೂಮಿಯ ರಚನೆಯಲ್ಲಿ ಕೆಲವೊಂದು ಹೆವಿ ಮೆಟಲ್ ಎಲಿಮೆಂಟ್ಸು ಶೇಖರಣೆ ಆಗಿರ್ತವೆ. ಅದಾದಮೇಲೆ ಅದು ಪ್ರೋಸೆಸ್ ಮಾಡುವಾಗ ಎಷ್ಟು ಅದು ಸಪ್ರೇಟ್ ಆಯಿತು ಅಥವಾ ಮಿಕ್ಸ್ ಆಗಿದೆ, ಸೊ ಆ ಪ್ರೋಸೆಸ್ಸಿಂದಾಗಿ ಅವುಗಳು ಬಳಕೆಯಲ್ಲಿ ನಾವು ಈ ಅಂಶಗಳನ್ನ ಕಾಣ್ತಿದ್ದೀವಿ ಅಷ್ಟೇ. ಹೌದು, ನೀವು ಹೇಳಿದ್ದು ಸತ್ಯ. ಏಕೆಂದರೆ ಭೂಮಿಯಲ್ಲಿರ್ತಕ್ಕಂಥ ಪದಾರ್ಥನೇ ನಾವು ವಾಪಸ್ಸು ಮಣ್ಣಿಗೆ ಮಾತ್ರ ಸೇರಿಸ್ತಿದ್ವಿ ಅಂಥೇಳಿ. ಆದರೆ ನಾವು ಯೋಚನೆ ಮಾಡಬೇಕು, ನಾವು ಎಷ್ಟು ಆಳಕ್ಕೆ ಹೋಗಿ ತೆಗಿತಾ ಇದ್ದೀವಿ ಅದನ್ನು. ಈಗ ಉದಾಹರಣೆಗೆ ಹೇಳಿದರೆ ವೆಸ್ಟ್ ಬೆಂಗಾಲ್ ಈ ಕಡೆ ಎಲ್ಲ ಆರ್ಸನಿಕ್ ನೀರಿನಲ್ಲಿ ಕಂಡು ಬಂತು. ಯಾವಾಗ ಕಂಡು ಬಂತು ಆರ್ಸನಿಕ್ ಅಂತಂದರೆ, ತುಂಬ ಆಳಕ್ಕೆ ಹೋಗಿ ನೀರನ್ನು ಬೋರ್ವೆಲ್ನ ತೆಗೆದು ಮಾಡಿದಾಗ ಮಾತ್ರ ಆರ್ಸನಿಕ್ ಬಂತು. ಮೇಲ್ಮೈಯಲ್ಲೇ ಮಾಡಿದರೆ ಒಂದು 300 ಅಡಿ, 400 ಅಡಿ, 500 ಅಡಿ ಮಾಡಿದಾಗ ಆ ಥರ ಪದಾರ್ಥಗಳು ಸಿಗೋದು ಕಡಿಮೆ. ಏಕೆಂದರೆ ಮಣ್ಣಿನ ಒಂದು ನಾವೇನು ಹೇಳ್ತೀವಿ ಅಂತಂದರೆ, ಅದರದ್ದು ಒಂದು ಕ್ರಸ್ಟು, ಮ್ಯಾಂಟ್ಲು, ಕೋರ್ ಅಂತ ವಿಭಾಗ ಮಾಡ್ತೀವಿ. ಆ ಕ್ರಸ್ಟು ಎಷ್ಟು ಕಿಲೋಮೀಟರ್ಸ್ ಇರುತ್ತೆ ಅಂದರೆ 5-56 ಕಿಲೋಮೀಟರ್ ಇರುತ್ತೆ. 5 ಕಿಲೋಮೀಟರ್ ಎಲ್ಲಿರುತ್ತೆ ಅಂದರೆ ಸಮುದ್ರದಲ್ಲಿ ತಳಭಾಗದಿಂದ 5 ಕಿಲೋಮೀಟರ್ ಅಷ್ಟೇ ಕ್ರಸ್ಟ್ ಇರುತ್ತೆ. ಬೇರೆ ಕಡೆ ಅದು 56 ಕಿಲೋಮೀಟರ್ವರೆಗೂ ಇರುತ್ತೆ. ನಾವು ಇದರಲ್ಲಿ ಎಷ್ಟು ಆಳ 10 ಕಿಲೋಮೀಟರ್ ಅಥವಾ 20 ಕಿಲೋಮೀಟರ್ ಹೋದಾಗ ಈ ಪೋಷಕಾಂಶಗಳು ಅಥವಾ ಈ ಮೂಲ ವಸ್ತುಗಳು ಏನಿರ್ತವೆ ಅದು ಸೆಗ್ರಿಗೇಟ್ ಆಗಿರುತ್ತೆ ಸೇರುವಾಗ. ಹೆಚ್ಚಿನ ಭಾಗದಲ್ಲಿ ಈ ನಾವು ಸ್ಪೆಸಿಫಿಕ್ ಗ್ರಾವಿಟಿ ಅಂತ ಏನು ಹೇಳ್ತೀವಿ, ಆ ಸ್ಪೆಸಿಫಿಕ್ ಗ್ರಾವಿಟಿ ಕಡಿಮೆ ಇರತಕ್ಕಂಥ ಮಿನರಲ್ಗಳು ಮೇಲ್ಭಾಗದಲ್ಲಿ ಶೇಖರಣೆ ಆಗಿರ್ತವೆ. ಸೊ ಸ್ಪೆಸಿಫಿಕ್ ಗ್ರಾವಿಟಿ ಹೆಚ್ಚಿರತಕ್ಕಂಥ ಮಿನರಲ್ಗಳು ಕೆಳಗಡೆ ಇರ್ತವೆ. ಹಾಗಾಗಿ ಅದರಲ್ಲಿ ಬರೋದು ಸ್ವಾಭಾವಿಕ ಇದೆ, ಹಾಗಾಗಿ ಅದರಲ್ಲಿ ಸೇರ್ತಾ ಇದೆ. ಆತ್ಮೀಯ ಕೇಳುಗರೆ, ರೈತ ಉತ್ಪಾದಕ ಕಂಪನಿಗಳನ್ನ ಉತ್ತಮ ತಾಂತ್ರಿಕತೆಗಳ ಮೂಲಕ ಕಟ್ಟಬೇಕೆ? ಕಂಪನಿಗಳ ಆಡಳಿತ ನಿರ್ವಹಣೆ ಮಾಡುವುದನ್ನು ಕಲಿಯಬೇಕೆ? ಕೃಷಿ ಉತ್ಪನ್ನಗಳ ಮಾರಾಟಕ್ಕೆ ನಿಮ್ಮದೇ ಜಾಲ ರೂಪಿಸಿಕೊಳ್ಳಬೇಕೆ? ಕೃಷಿಕರದೇ ಕಂಪನಿಗಳನ್ನು ಲಾಭದಾಯಕವಾಗಿ ಮುನ್ನಡೆಸುವ ಕಲೆಯನ್ನು ಕರಗತ ಮಾಡಿಕೊಳ್ಳಬೇಕೆ? ಮತ್ತೇಕೆ ತಡ, ಆಲಿಸಿ ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಬಿತ್ತರವಾಗುವ ಬಾನುಲಿ ಸರಣಿ ನಮ್ ಕಂಪನಿ ನಮ್ ಕಂಪನಿ ನಮ್ ಕಂಪನಿ ನಮ್ಮ ಹೊಲ ನಮ್ಮ ಬೆಳೆ ಪೂರ್ಣ ಲಾಭದ ನ್ಯಾಯ ಸಮಬಾಳು ಸಮಪಾಲು ಎಂಬುದೇ ಕಂಪನಿಯ ಧ್ಯೇಯ. ಈ ಕಾರ್ಯಕ್ರಮ ಸರಣಿ ಮೈಸೂರು ಆಕಾಶವಾಣಿಯ ಯೂಟ್ಯೂಬ್ ಚಾನೆಲ್ನಲ್ಲೂ ಲಭ್ಯ. ಕೇಳಿ ನಮ್ ಕಂಪನಿ ನಮ್ ಕಂಪನಿ ನಮ್ ಕಂಪನಿ ಬನ್ನಿರಿ ರೈತರೇ ಒಗ್ಗಟ್ಟಾಗಿ ಕಂಪನಿ ಕಟ್ಟೋಣ. ಕೃಷಿಯು ಕೂಡ ಉದ್ಯಮ ಎಂಬುದ ಸಾಧಿಸಿ ತೋರೋಣ. ಕೇಳಿ ನಮ್ ಕಂಪನಿ ಕಟ್ಟಿ ನಿಮ್ಮದೇ ಕಂಪನಿ ರೈತ ಉತ್ಪಾದಕರ ಕಂಪನಿ. ಡಾಕ್ಟರ್ ಪ್ರಕಾಶ್ ಅವರೇ, ಈಗ ತಾವು ಹೇಳೋದು ಬೆಳೆಗಳ ಅಗತ್ಯಗಳನ್ನು, ಅವರು ಯಾವುದೇ ಬೆಳೆನ ಬೆಳೀಲಿ ಅದನ್ನು ಸಾವಯವ ಮೂಲದ ಪದಾರ್ಥಗಳನ್ನು ಬಳಕೆ ಮಾಡಿ ಅದರ ಪೋಷಕಾಂಶದ ಅಗತ್ಯವನ್ನು ಪೂರೈಕೆ ಮಾಡಿ ತನ್ಮೂಲಕ ಮಣ್ಣಿನ ಆರೋಗ್ಯವನ್ನು ಕೂಡ ಸಮರ್ಥವಾಗಿ ಕಾಪಾಡ್ಕೋಬಹುದು ಅಂತನಾ? ಹೌದು, ಯಾವುದೇ ಬೆಳೆ ಬೆಳೆದರೂ ಮಣ್ಣಿನಲ್ಲಿ ಮೊದಲು ಪೋಷಕಾಂಶಗಳ ಪ್ರಮಾಣ ಮತ್ತು ಮಣ್ಣಿನ ಗುಣಧರ್ಮಗಳನ್ನ ಹೇಗೆ ಉತ್ತಮಪಡಿಸೋದು ಅಂತ ಹೇಳಿದ್ರೆ ಮಾತ್ರ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ನನಗೆ ನಮ್ಮ ಹಿರಿಯರು ಹೇಳ್ತಿದ್ರು, ನಮ್ಮ ತಾತ ಅವರೆಲ್ಲ, ನಮ್ಮ ಜಮೀನಲ್ಲಿ ಹೋಗಿ ಅಣಬೆ ಬೆಳೆದ್ರೆ ಅದೇ ತನಗೆ ತಾನೇ ಅಣಬೆ ಬೆಳೆದಿರುತ್ತೆ. ಒಂದು ಶ್ರಾವಣ ಮಾಸದಲ್ಲಿ ಮಳೆ ಜಡಿ ಜಡಿ ಮಳೆ ಎಲ್ಲ ಜಾಸ್ತಿ ಆದಾಗ ಆ ಮಣ್ಣು ಉತ್ತಮವಾಗಿರುತ್ತೆ ಅಂತ ಹೇಳಿ ಹೇಳ್ತಿದ್ರು. ಏಕೆಂದರೆ ಅದರಲ್ಲಿ ಕೆಳಗೆ ಮಣ್ಣಲ್ಲಿ ಸಾವಯವ ಪದಾರ್ಥಗಳು ಕಳಿತಕ್ಕಂಥ ಪದಾರ್ಥಗಳು ಹೆಚ್ಚಿರ್ತವೆ ಅಂತ ಹೇಳಿ. ಮುಂಚೆ ಎಲ್ಲ ಸಂಗ್ರಹಿಸೋರು ಗುಡುಗುಡು ಅಣಬೆ ಅಂತ ಹೇಳಿ ಎಲ್ಲ ಅಣಬೆಗಳನ್ನ ಸಂಗ್ರಹಿಸ್ತಿದ್ರು, ಅದು ಈಗ ಕಡಿಮೆ ಆಗಿದೆ. ಸೊ ಈ ಎಲ್ಲ ಒಂದು ಜೀವಿಗಳು ಕೂಡ ಮಣ್ಣಲ್ಲಿ ತಮ್ಮದೇ ಆದ ಕರ್ತವ್ಯವನ್ನು ಮಣ್ಣು ಎಷ್ಟು ಉತ್ತಮವಾಗಿರಬೇಕು ಅನ್ನೋ ರೀತಿಯಲ್ಲಿ ಸಂಗ್ರಹಿಸ್ತಿರ್ತವೆ. ನಾನು ಇತ್ತೀಚೆಗೆ ಎ.ಪಿ. ಚಂದ್ರಶೇಖರ್ ಅವರು ಹೇಳ್ತಿದ್ದು ಕೇಳಿದೆ ನಿಮ್ಮ ಆಕಾಶವಾಣಿಯಲ್ಲೇ. ಅದರಲ್ಲಿ ನಮ್ಮ ಟರ್ಮೈಟ್ಸ್ ಏನಿದೆ, ಆ ಟರ್ಮೈಟ್ಸ್ ಕೂಡ ಒಂದು ಉತ್ತಮವಾದ ಕೆಲಸ ಮಾಡೋ ಒಂದು ಜೀವಿಯನ್ನು ಒಂದು ವಿಷಯನ ಹೇಳ್ತಿದ್ರು. ಸೊ ಹಾಗೆ ಮಣ್ಣಲ್ಲಿ ಯಾವುದೇ ಒಂದು ಮಣ್ಣಲ್ಲಿ ನಾವು ಒಂದು 1/2 ಅಡಿ ಮಣ್ಣನ್ನು ಅಗೆದಾಗ ನಮ್ಮ ಜಮೀನಲ್ಲಿ ಎಷ್ಟು ಎರೆಹುಳುಗಳು ಸಿಗ್ತವೆ, ಎಷ್ಟು ಇದು ಸಿಗ್ತವೆ ನೋಡಿದ್ರೆ ಆವಾಗ ನಮಗೆ ಅನಿಸುತ್ತೆ ಈ ಮಣ್ಣು ಎಷ್ಟು ಸತ್ವಯುತವಾಗಿದೆ, ಎಷ್ಟು ಕಾಲ ಇದನ್ನು ಸುಸ್ಥಿರತೆಯಲ್ಲಿ ಇಟ್ಕೊಂಡು ಹೋಗ್ಬೋದು. ಮತ್ತು ಇನ್ನೊಂದು ಏನಾಗಿದೆ ಅಂತ ಹೇಳಿದ್ರೆ, ಆ ಯಾವ ಮಣ್ಣು ಆರೋಗ್ಯವಾಗಿರುತ್ತೆ, ಯಾವ ಮಣ್ಣಿನಲ್ಲಿ ಎಲ್ಲ ಗುಣಲಕ್ಷಣಗಳು ಭೌತಿಕ ಜೈವಿಕ ಹಾಗೂ ರಾಸಾಯನಿಕ ಗುಣಲಕ್ಷಣಗಳು ಉತ್ತಮ ಸ್ಥಿತಿಯಲ್ಲಿರುತ್ತೆ, ಅದಕ್ಕೆ ಯಾವುದೇ ಸ್ಟ್ರೆಸ್ಸನ್ನು ತಡೆದು ಪುನಃ ವಾಪಸ್ ತನ್ನ ಪುನರ್ಸ್ಥಿತಿಗೆ ಬರುವಂಥ ಒಂದು ಶಕ್ತಿ ಇರುತ್ತೆ. ಹಾಗಾಗಿ ನಾವು ಯಾವುದೇ ಬೆಳೆ ಬೆಳೀಲಿ ಆ ಬೆಳೆಗೆ ಪೂರಕವಾಗಿ ಸಾವಯವ ಪದ್ಧತಿಗಳನ್ನು ಅಳವಡಿಸ್ಕೊಂಡು ಸಾವಯವ ಮೂಲಗಳಿಂದ ಗೊಬ್ಬರಗಳನ್ನು ಕೊಟ್ಟು ಮಾಡ್ಬೋದು. ಹೆಚ್ಚಿನ ಮಾಹಿತಿಗೆ ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ನಮ್ಮ ಕೇಳಗರು ಅಂತಾದರೆ ತಮ್ಮ ಮೊಬೈಲ್ ಸಂಖ್ಯೆ ಏನು ಡಾಕ್ಟರ್ ಪ್ರಕಾಶ್ ಅವರ? 9611190358. ಇನ್ನೊಮ್ಮೆ 9611190358. ಇನ್ನೂ ಒಂದ್ಸರಿ ಹೇಳ್ಬಿಡಿ ಡಾಕ್ಟರ್. 9611190358. ಒಳ್ಳೆಯದು ಡಾಕ್ಟರ್ ಪ್ರಕಾಶ್ ಅವರೇ. ಇದುವರೆಗೂ ಸಾವಯವ ಸಂಪನ್ಮೂಲಗಳನ್ನು ಸದ್ಬಳಕೆ ಮಾಡಿ ಪೋಷಕಾಂಶಗಳ ನಿರ್ವಹಣೆಯನ್ನು ಮಣ್ಣಿನ ಆರೋಗ್ಯವನ್ನು ಹೇಗೆ ಕಾಪಾಡ್ಕೋಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಬಹಳ ಸೊಗಸಾಗಿ ಮಾಹಿತಿ ನೀಡಿದ್ರಿ, ವಂದನೆಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಸಾವಯವ ಕೃಷಿಯಲ್ಲಿ ಮಣ್ಣಿನ ಆರೋಗ್ಯ ಹಾಗೂ ಪೋಷಕಾಂಶ ನಿರ್ವಹಣೆ ಈ ಕುರಿತು ಮಣ್ಣು ವಿಜ್ಞಾನಿ ಡಾಕ್ಟರ್ ಎಸ್ಎಸ್ ಪ್ರಕಾಶ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಿಸಿದವರು ಎನ್ ಕೇಶವಮೂರ್ತಿ. ನಮ್ಮ ನಾಳಿನ ಕೃಷಿ ರಂಗ ಕಾರ್ಯಕ್ರಮ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ವಾಣಿಯಲ್ಲಿ ಭತ್ತದ ಹಾಗೂ ಕಬ್ಬಿನ ಬೇಸಾಯದಲ್ಲಿ ಹಸಿರೆಲೆ ಗೊಬ್ಬರದ ಮಹತ್ವ ಕುರಿತು ಸಂವಾದ ಭಾಗವಹಿಸುತ್ತಾರೆ ನಿವೃತ್ತ ಸಹಾಯಕ ಕೃಷಿ ನಿರ್ದೇಶಕರಾದ ಕೆಆರ್ ರವೀಂದ್ರ ಮತ್ತು ಮಂಡ್ಯ ತಾಲೂಕು ಬಸರಾಳು ಹೋಬಳಿ ಹಲ್ಲೇಕೆರೆ ಗ್ರಾಮದ ಹೆಚ್.ಕೆ. ದೊಡ್ಡಲಿಂಗಯ್ಯ. ಪ್ರಸ್ತುತಿ ಎನ್ ಕೇಶವಮೂರ್ತಿ. ಈಗ ಒಂದು ವಾಣಿಜ್ಯ ಜಾಹೀರಾತು, ನಂತರದಲ್ಲಿ ಜನಪದ ಗೀತೆಗಳನ್ನು ಕೇಳೋಣ. ಎಲ್ಐಸಿ ನಿವೇಶ್ ಪ್ಲಸ್ ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಪ್ರೋಚರನ್ನು ಎಚ್ಚರಿಕೆಯಿಂದ ಓದಿ. ಹಾಲು ಮಲೆ ಏಳು ಮಲೆ 77 ಮಲೆ ಮಾದೇವ್ಗೆ ಹುಗೆ ನೀ. ಹಾಲು ಮಲೆ ಏಳು ಮಲೆ 77 ಮಲೆ ಮಾದೇವ್ಗೆ ಹುಗೆ ನೀ. ಚೆಲ್ಲಿದರು ಮಲ್ಲಿಗೆಯ ಬಾಣಾಸುರೇರಿ ಮೇಲೆ, ಚೆಲ್ಲಿದರು ಮಲ್ಲಿಗೆಯ ಬಾಣಾಸುರೇರಿ ಮೇಲೆ. ಅಂದಾದ ಚಂದಾದ ಮಾಯಕಾರ್ಮ ದೇವನಿಗೆ, ಚೆಲ್ಲಿದರು ಮಲ್ಲಿಗೆಯ ಮಲ್ಲಿಗೆಯ ಮಾಡದಲ್ಲಿ ಗರುಕೆ ಚಿಗುರಾವೋ ಮಾದಪ್ಪ, ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ ಬಾಣಾಸುರೇರಿ ಮೇಲೆ. ಚೆಲ್ಲಿದರು ಮಲ್ಲಿಗೆಯ ಗುಂಪಾದೋ ಕೌರಳ್ಳಿ ಬಯಲಲ್ಲಿ ಮಾರಪ್ಪ, ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ ಬಾಣಾಸುರೇಣಿ ಮೇಲೆ. ಬಳಿಗೆ ಬರುವೆವು ನಾವು ಚೆಲ್ಲಿದರು ಮಲ್ಲಿಗೆಯಾ.